ಆಕಾಶವಾಣಿ ಮಂಗಳೂರು ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ರೈತರ ಆದಾಯ ವೃದ್ಧಿಗೆ ಹಲವು ದಾರಿಗಳು, ಈ ಕುರಿತು ಮಂಗಳೂರಿನ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹಾಗೂ ಕೃಷಿಕ ಅಡ್ಡೂರು ಕೃಷ್ಣರಾವ್ ಅವರೊಂದಿಗೆ ಸಂದರ್ಶನ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹಾಗೂ ಒಂದು ಭಾವಗೀತೆಯನ್ನು ಕೇಳಬಹುದು. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ರೂಪಾಯಿ 2,000 ರೂಪಾಯಿ 5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ರೂಪಾಯಿ 7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾಧಿಕಾರಿಗಳನ್ನು ಸಂಪರ್ಕಿಸಿ. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡು ಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತರಾದ ಶಿಲ್ಪಾ ನಾಗ್ ಐಎಎಸ್ ಅವರು, ಎಲ್ಲಾ ಗ್ರಾಮೀಣ ಪ್ರದೇಶದ ಜನತೆಯಲ್ಲಿ ಒಂದು ವಿನಂತಿ, ತಮ್ಮ ತಮ್ಮ ಊರುಗಳಲ್ಲೇ ಒಂದು ಉದ್ಯೋಗ ಖಾತ್ರಿಯಡಿ ತಾವೆಲ್ಲ ಕೆಲಸ ಪಡ್ಕೋಬಹುದು. ಇದಕ್ಕೆ ಹೆಣ್ಣು ಗಂಡು ಭೇದ ಇಲ್ಲ. ಕೆಲಸ ಪಡ್ಕೊಳ್ಳೋದಕ್ಕೆ ಒಂದು ಅರ್ಜಿ ಸಲ್ಲಿಸಬೇಕಾಗತ್ತೆ ನಮೂನೆ 1, ಇಲ್ಲಾಂದ್ರೆ ಟೋಲ್ ಫ್ರೀ ನಂಬರ್ ಇದೆ 1800-4258-6666. ಈ ಒಂದು ಅವಕಾಶದ ಸದ್ಬಳಕೆ ಮಾಡ್ಕೋಬಹುದು. 18 ಮೇಲ್ಪಟ್ಟವರು ಯಾರು ಬೇಕಾದ್ರೂ ಬಂದು ನರೇಗಾದಲ್ಲಿ ಉದ್ಯೋಗ ಪಡ್ಕೋಬಹುದು. ಈಗ ಕೇಳಿ, ರೈತರ ಆದಾಯ ವೃದ್ಧಿಗೆ ಹಲವು ದಾರಿಗಳು, ಈ ಕುರಿತು ಮಂಗಳೂರಿನ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹಾಗೂ ಕೃಷಿಕ ಅಡ್ಡೂರು ಕೃಷ್ಣರಾವ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಅಡ್ಡೂರು ಕೃಷ್ಣರಾವ್ ಅವರೇ ನಮಸ್ಕಾರ. ನಮಸ್ಕಾರ. ರೈತರು ಅನೇಕ ಸವಾಲುಗಳನ್ನು ಇತ್ತೀಚಿನ ದಿವಸಗಳಲ್ಲಿ ಎದುರಿಸ್ತಾ ಇದ್ದಾರೆ ಅಂತ ಕೇಳಿದ್ವಿ. ವಿಶೇಷವಾಗಿ ವಾತಾವರಣದ ಒಂದು ವೈಪರೀತ್ಯ ಆಗ್ಬೋದು, ಅಥವಾ ಕಾಡು ಪ್ರಾಣಿಗಳ ಹಾವಳಿ ಆಗ್ಬೋದು, ಅಥವಾ ನಿರೀಕ್ಷಿಸಿದಷ್ಟು ಫಸಲು ಕೈಗೆ ಬಂದರೂ ಕೂಡ ಅವರಿಗೆ ಮಾರುಕಟ್ಟೆಯ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ನಿರೀಕ್ಷಿಸಿದ ಬೆಲೆ ಸಿಗ್ತಾ ಇಲ್ಲ ಎನ್ನುವಂಥ ಒಂದು ಸಮಸ್ಯೆ ಆಗ್ಬೋದು. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ರೈತರ ಆದಾಯವನ್ನು ವೃದ್ಧಿ ಮಾಡುವುದು ಹೇಗೆ ಎನ್ನುವುದು ಪ್ರಶ್ನೆ. ಖಂಡಿತವಾಗಿ ಒಂದೇ ಅಂಕಿಅಂಶವನ್ನು ಗಮನಿಸೋಣ. ಭಾರತದ ಅಪರಾಧ ದಾಖಲೆ ಬ್ಯೂರೋ ಅಂತ ಇದೆ, ಅವರು ಅಪರಾಧಗಳಿಗೆ ಸಂಬಂಧಿಸಿದಂತಹ ಅಂಕಿಅಂಶಗಳನ್ನು ಅವರು ಪ್ರಕಟಿಸ್ತಾರೆ. ಅವರು ಪ್ರಕಟಿಸಿದ ಅಂಕಿಸಂಖ್ಯೆಗಳ ಪ್ರಕಾರ 1995 ಈಚೆಗೆ ಆತ್ಮಹತ್ಯೆ ಮಾಡಿಕೊಂಡ ರೈತರ ಸಂಖ್ಯೆ ನಮ್ಮ ದೇಶದಲ್ಲಿ 296,438. ಇದು ರೈತರ ಹತಾಶೆಯ ಸೂಚಕ ಅಂತ ಅನ್ನಿಸ್ತದೆ. ಆದರೆ ನಾವು ಸರಿಯಾಗಿ ಗಮನಿಸಿದರೆ ರೈತರಿಗೆ ಹತಾಶರಾಗಲಿಕ್ಕೆ ಯಾವುದೇ ಕಾರಣ ಇಲ್ಲ. ಯಾಕಂದರೆ ಸಾವಿರಾರಲ್ಲ ಲಕ್ಷಗಟ್ಟಲೆ ರೈತರು ಕೃಷಿಯಿಂದ ಉತ್ತಮ ಆದಾಯ ಗಳಿಸಲಿಕ್ಕೆ ಸಾಧ್ಯ, ಲಾಭ ಗಳಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಮತ್ತೆ ಮತ್ತೆ ಅವರು ಸಾಧಿಸಿ ತೋರಿಸಿದ್ದಾರೆ. ಇವರು ಏನು ಕಾರ್ಯತಂತ್ರಗಳನ್ನು ಅನುಸರಿಸ್ತಾ ಇದ್ದಾರೆ ಅಂತ ನಾವು ಪರಿಶೀಲಿಸಿದರೆ ನಮಗೆ ಅದರಲ್ಲಿ 3 ಅವರ ಕಾರ್ಯತಂತ್ರಗಳು ಎದ್ದು ಕಾಣಿಸ್ತದೆ. ಒಂದನೆಯದು ಬಹು ಬೆಳೆಗಳ ಕೃಷಿ, ಒಂದು ಬೆಳೆಯಲ್ಲ ಹೆಚ್ಚು ಬೆಳೆಗಳನ್ನು ಬೆಳೆಸುವಂಥದ್ದು. ಎರಡನೇದು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ, ಮತ್ತು ಅವರ 3ನೇ ತಂತ್ರ ಏನಂತ ಹೇಳಿದರೆ ಮಾರಾಟದಲ್ಲಿ ಒಂದು ಜಾಣ್ಮೆ. ಈಗ ಇದನ್ನು ಒಂದೊಂದಾಗಿ ನೋಡುವ, ಸಾಮಾನ್ಯವಾಗಿ ಹೇಳುವಂತಹದ್ದು ಏಕ ಬೆಳೆ ಪದ್ಧತಿ ಅಥವಾ ಒಂದೇ ಬೆಳೆಯನ್ನು ನಂಬಿಕೊಂಡು ಇರಬೇಡಿ, ಬೇರೆ ಬೇರೆ ಬೆಳೆಯನ್ನು ಬೆಳೆಯಿರಿ, ಇದರಿಂದ ವಾರ್ಷಿಕವಾಗಿ ಬೇರೆ ಬೇರೆ ಸಮಯದಲ್ಲಿಯೂ ಕೂಡ ಆದಾಯ ಬರುವುದಕ್ಕೆ ಸಾಧ್ಯ ಆಗ್ತದೆ, ಜೊತೆಗೆ ಒಂದು ಬೆಳೆ ಕೈ ಕೊಟ್ಟರೂ ಕೂಡ ಇನ್ನೊಂದು ಬೆಳೆ ಕೈಗೆ ಸಿಗ್ತದೆ ಅಂತ ಹೇಳಿ. ಇದಕ್ಕೆ ಪೂರಕವಾಗಿ ಇನ್ನೂ ಒಂದು ಪ್ರಶ್ನೆಯನ್ನು ಸೇರಿಸಬಹುದು, ಈ ಬಹು ಬೆಳೆಯ ಜೊತೆಗೆ ಬಹು ಉದ್ಯಮ ಅಥವಾ ಬೇರೆ ಬೇರೆ ಪೂರಕ ಒಂದು ಉದ್ಯಮವನ್ನು ಕೂಡ ಸೇರಿಸಿಕೊಳ್ಳಬೇಕು ಎನ್ನುವಂತಹದ್ದು ಸ್ವಲ್ಪ ವಿಸ್ತಾರವಾಗಿ ಹೇಳಿ. ಒಂದು ಬೆಳೆ ಬೆಳೆಸುವುದಕ್ಕಿಂತ ಎರಡು ಮೂರು ನಾಲ್ಕು ಬೆಳೆಗಳನ್ನು ಬೆಳೆಸಿದರೆ ಅದು ಬುದ್ಧಿವಂತಿಕೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಯಾವ ಯಾವುದೋ ಕಾರಣಕ್ಕೆ ಅದನ್ನು ಅನುಸರಣೆ ಮಾಡುವುದರಲ್ಲಿ ಕೆಲವು ರೈತರು ಹಿಂದೆ ಬೀಳ್ತಾರೆ. ಆದರೆ ಇದನ್ನು ಎಷ್ಟೇ ಕಷ್ಟ ಆದರೂ ಅನುಸರಣೆ ಮಾಡಲೇಬೇಕು. ಯಾಕಂದರೆ ಈಗ ನಮ್ಮದೇ ಸ್ವಲ್ಪ ಜಮೀನಿದೆ ಅಲ್ಲಿ, ಈ ವರ್ಷ ನಾವು ಮುಳ್ಳು ಸೌತೆ ಅಲ್ಲಿ ಬಿತ್ತಿದ್ದು, ಒಂದು ಎಕರೆಯಲ್ಲಿ ಬಿತ್ತಿದ್ದೆಲ್ಲ ಜನವರಿಯಲ್ಲಿ ಒಂದು ಮಳೆ ಬಂತು ನೋಡಿ, ಅದರಲ್ಲಿ ಎಲ್ಲ ಹಾಳಾಗಿ ಹೋಯ್ತು. ಇನ್ನೇನು ಅದರಲ್ಲಿ ಮುಳ್ಳು ಸೌತೆ ಆಗಬೇಕು, ಅಷ್ಟೊತ್ತಿಗೆ ಈ ಮಳೆ ಹೊಡೆಯಿತು. ಕಳೆದ ವರ್ಷವೂ ಹೀಗೆ ಆಯಿತು, ವಿಪರೀತ ಮಳೆಯಿಂದಾಗಿ ಹಾಕಿದ ಮುಳ್ಳು ಸೌತೆ ಬೀಜ ಹುಟ್ಟಲೇ ಇಲ್ಲ. ಹೀಗೆ ನಮ್ಮ ಕೈಮೀರಿದ ಪರಿಸ್ಥಿತಿ ಇರುವಾಗ ಒಂದೇ ಬೆಳೆಯನ್ನು ನಂಬಿದರೆ ಅದರಿಂದ ಪ್ರಯೋಜನ ಆಗುವುದಿಲ್ಲ. ಮೂರು ನಾಲ್ಕು ಬೆಳೆಗಳನ್ನಾದರೂ ಬೆಳೆಸಬೇಕು, ಆಗ ಒಂದರಿಂದ ಆದರೂ ಎರಡರಿಂದ ಆದರೂ ಆದಾಯ ಸಿಗ್ತದೆ, ಸಂಭಾಳಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ. ಇದರ ಜೊತೆಗೆ ಬಹುವಾರ್ಷಿಕ ಬೆಳೆಗಳನ್ನು ಬೆಳೆಸುವಂಥದ್ದಂತೂ ಬಹಳ ಅಗತ್ಯ. ಹಲಸು, ಮಾವು, ನೇರಳೆ, ಬಿದಿರು, ಗುಗ್ಗುಳುದೂಪ, ಇದು ಯಾವುದೇ ಇರಬಹುದು, ಇದು ನಮ್ಮ ಕರಾವಳಿಗೆ ಸೂಕ್ತವಾದಂಥ ಕೆಲವು ಹೌದು ಬಹುವಾರ್ಷಿಕ ಬೆಳೆಗಳು. ಮತ್ತು ಇದು ಎಲ್ಲದರಲ್ಲಿಯೂ ನಮಗೆ ಹಣ್ಣು ಸಿಗ್ತದೆ. ಅದು ಅಲ್ಲದೆ ಯಾವುದೋ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ವೈದ್ಯಕೀಯ ವೆಚ್ಚ ಬಂತು ಅಥವಾ ಒಂದು ಮದುವೆ ವೆಚ್ಚ ಬಂತು ಅಂತೇಳಿ ಆಗುವಾಗ ಕೆಲವು ಮೋಪಿನ ಮರಗಳನ್ನು ಕಡಿದು ಮಾರಿದರೆ ಆ ವೆಚ್ಚವನ್ನು ಸರಿದೂಗಿಸಿಕೊಳ್ಳಿಕ್ಕೆ ಬಹಳ ಅನುಕೂಲ ಆಗ್ತದೆ. ಹಾಗಾಗಿ ಬಹು ಬೆಳೆಗಳು ಮಾತ್ರವಲ್ಲದೆ ಬಹು ಆದಾಯ ಚಟುವಟಿಕೆಗಳನ್ನು ಸಮೇತ ಮಾಡಿಕೊಳ್ಳುವಂಥದ್ದು ರೈತರು ಬಹಳ ಅಗತ್ಯ ಆಗ್ತದೆ. ಅದನ್ನು ಮಾಡಲಿಕ್ಕೆ ಈಗಿನ ಕಾಲದಲ್ಲಿ ಅವಕಾಶಗಳಂತೂ ವಿಪರೀತ ಇದ್ದಾವೆ. ಇನ್ನು ನಾವು ಎರಡನೇ ಅವರು ಅನುಸರಿಸಬಹುದಾದಂಥ ಒಂದು ತಂತ್ರದ ಬಗ್ಗೆ ಸ್ವಲ್ಪ ನಾವು ಮಾತಾಡಬಹುದು. ಈಗ ಬಹು ಬೆಳೆ ಅದರ ಸ್ವಲ್ಪ ಒಂದು ವಿಶ್ಲೇಷಣೆ ಮಾಡುವುದಿದ್ರೆ ಬಹು ಬೆಳೆಯ ಜೊತೆಗೆ ಪೂರಕವಾದಂತಹ ಉದ್ಯಮವನ್ನು ಕೂಡ ಸೇರಿಸಬೇಕು ಅಂತ ನಾನು ಹೇಳಿದೆ. ಇದು ಹೈನುಗಾರಿಕೆ ಇರ್ಬೋದು ಅಥವಾ ಕೋಳಿ ಸಾಕಣೆ ಇರ್ಬೋದು, ಹಂದಿ ಸಾಕಣೆ ಇರ್ಬೋದು, ಜೇನು ಸಾಕಣೆ ಇರ್ಬೋದು, ಫಿಶರೀಸ್ ಅಥವಾ ಒಂದು ಮೀನು ಸಾಕಣೆ ಇರ್ಬೋದು, ಎಲ್ಲೆಲ್ಲ ಸಾಧ್ಯತೆ ಇದೆಯೋ ಇದರಲ್ಲಿಯೂ ಕೂಡ ತೊಡಗಿಸಿಕೊಳ್ಳುವುದರಿಂದ ಬಹುಶಃ ವರ್ಷ ಪೂರ್ತಿ ಉದ್ಯೋಗವೂ ಸಿಗ್ತದೆ, ವರ್ಷ ಪೂರ್ತಿ ಆದಾಯವೂ ಕೂಡ ಸಿಗ್ತದೆ ಅಂತ ಸ್ವಲ್ಪ ಇದರ ಬಗ್ಗೆ ಹೇಳಿ. ಈಗ ದನ ಸಾಕೋದ್ರ ಬಗ್ಗೆ ಭಾಳ ಜನ ನಮಗೆ ಅದು ಸಮಸ್ಯೆ ಆಗ್ತದೆ, ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಎಲ್ಲ ಹೇಳ್ತಾರೆ. ಈಗ ಹೆಚ್ಚಿಗೆ ದನಗಳನ್ನು ಸಾಕಬೇಕಾಗಿಲ್ಲ, ಒಂದು ಎರಡು ಅಥವಾ ಮೂರು ದನಗಳನ್ನು ಸಾಕಿಕೊಂಡ್ರೆ ಅದರಿಂದ ಕೃಷಿಗೆ ಆಗುವಂತಹ ಅನುಕೂಲಗಳು ಅದನ್ನು ನಾವು ಅದಕ್ಕೆ ಬೆಲೆ ಕಟ್ಟುವುದೇ ಬಹಳ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ಅದರ ಹಾಲಿನ ಮಾರಾಟದಿಂದ ಸಿಗುವಂಥದ್ದು ಆದಾಯ ಖಂಡಿತವಾಗಿದೆ, ಅದರ ಜೊತೆಗೆ ಅದರ ಮೂತ್ರದಿಂದ ಹಾಗೂ ಸಗಣಿಯಿಂದ ಮಾಡುವಂತಹ ಗೊಬ್ಬರಗಳಿಂದ ಬೆಳೆಯಲ್ಲಿ ಆಗುವಂತಹ ಒಂದು ಉತ್ಪಾದನೆಯ ಹೆಚ್ಚಳ ಮತ್ತು ಒಳ್ಳೆ ಗುಣಮಟ್ಟದ ಬೆಳೆ, ಅದಕ್ಕೆ ರೋಗ ಬರುವುದಾಗಲಿ ಅಥವಾ ಕೀಟಗಳ ಬಾಧೆ ಆಗಲಿ ಕಡಿಮೆ ಆಗ್ತದೆ. ಇದನ್ನು ನೋಡಿದರೆ ದನ ಸಾಕಣೆ ಅಂತೂ ಹೆಚ್ಚೆಚ್ಚು ರೈತರು ಅನುಸರಣೆ ಮಾಡಲೇಬೇಕಾದ ಒಂದು ಉಪಕಸಬಹುದು ಆಗಿದೆ. ಅದರ ಜೊತೆಗೆ ಈಗ ಬಹಳಷ್ಟು ಜನ ಸರ್ಕಾರದ ಸಬ್ಸಿಡಿಯನ್ನು ಉಪಯೋಗಿಸಿಕೊಂಡು ಅಥವಾ ಅವರದೇ ಬಂಡವಾಳ ಹಾಕಿಕೊಂಡು ಕೃಷಿ ಹೊಂಡ ಅಂತ ಮಾಡಿದ್ದಾರೆ. ಆ ಕೃಷಿ ಹೊಂಡದಲ್ಲಿ ಮೀನುಗಳನ್ನು ಸಾಕಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಅದಕ್ಕೆ ಮೀನುಗಾರಿಕೆ ಕಾಲೇಜಿನಿಂದ ಆಗಲಿ ಅಥವಾ ಈಗಾಗಲೇ ಇದನ್ನು ಮಾಡ್ತಾ ಇರುವಂತಹ ಪರಿಣತರಿಂದ ಆಗಲಿ ಅನುಭವವನ್ನು ಅವರನ್ನು ಕೇಳಿಕೊಂಡು ಮಾಡಿಕೊಂಡು ಹೋದರೆ ಅದರಿಂದಲೂ ಆದಾಯ ಸಿಗಲಿಕ್ಕೆ ಸಾಧ್ಯ ಇದೆ. ಹೀಗೆ ಬೇರೆ ಉಪಕಸುಬು ಅಂತ ಹೇಳಿ ಇರುವುದರಲ್ಲಿ ಈ ಉದಾಹರಣೆಗೆ ಮುಜಂಟಿ ಜೇನು ಅಂತೇಳಿ, ಜೇನು ಸಾಕಣೆಯಲ್ಲಿ ಇರುವಂಥ ಒಂದು ಸಮಸ್ಯೆ ಅಂತೇಳಿದರೆ ಈ ಜೇನುಗಳು ಚುಚ್ಚುತ್ತವೆ ಅಂತೇಳಿ. ಆದರೆ ಈಗ ಈ ಚುಚ್ಚದ ಜೇನು ಅನ್ನುವಂಥದ್ದು ಬಹಳ ಜನಪ್ರಿಯ ಆಗಿದೆ. ಕೇರಳದಲ್ಲಂತೂ ಇದರಲ್ಲಿ ಒಂದು ಕ್ರಾಂತಿಯಾಗಿದೆ ಅಂತೇಳಿ ಹೇಳ್ಬೋದು. 800-2000, ಪುನಃ ಹೇಳ್ತೇನೆ, 800-2000 ಮುಜಂಟಿ ಜೇನು ಕುಟುಂಬಗಳನ್ನು ಸಾಕಿಕೊಂಡು ಅಲ್ಲಿ ಲಕ್ಷಗಟ್ಟಲೆ ಆದಾಯ ಗಳಿಸುವವರು 10ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಯಾಕಂದರೆ ಇವತ್ತು ಮುಜಂಟಿ ಜೇನು ಕುಟುಂಬವನ್ನೇ, ನಾವು ಇತ್ತೀಚೆಗೆ ಮಂಗಳೂರಿನ ಹತ್ರ ಒಂದು ಕೃಷಿ ಮೇಳ ಮಾಡಿತ್ತು, ಅಲ್ಲಿ ಒಬ್ಬರು ಮುಜಂಟಿ ಜೇನು ಸಾಕುವವರು ಬಂದು ಅವರು ಸುಮಾರು 25ಕ್ಕಿಂತ ಜಾಸ್ತಿ ಕುಟುಂಬಗಳನ್ನು ಮಾರಿದರು. ಒಂದೊಂದು ಕುಟುಂಬಕ್ಕೆ ಅಂದರೆ ಒಂದು ಪುಟ್ಟ ಪೆಟ್ಟಿಗೆ ಸಮೇತ 2000 ರೂಪಾಯಿಗೆ ಮಾರಾಟ ಮಾಡಿದರು. ಇದು ಅದರ ಒಂದು ಆದಾಯ ಮೂಲ. ಆದರೆ ಇನ್ನೊಂದು ಮುಜಂಟಿ ಜೇನಿನ ಜೇನಿದೆಲ್ಲ, ಅದಕ್ಕೆ 2,500 ರೂಪಾಯಿಯಿಂದ 4,000 ರೂಪಾಯಿ ಕಿಲೋಕ್ಕೆ ಇದೆ. ಆಯ್ತಾ, ಉತ್ಪಾದನೆಯ ಪರಿಮಾಣ ಕಡಿಮೆ ಇದ್ದಿತ್ತು, ಆದರೆ ಅಂದದ್ದನ್ನು ಈ ಬೆಲೆಗೆ ಮಾರಿದಾಗ ಅದು ಖಂಡಿತವಾಗಿ ನಮಗೆ ಆದಾಯದ ಒಂದು ದೊಡ್ಡ ಮೂಲ ಆಗ್ತದೆ. ಹೀಗೆ ಇದೂ ಅಲ್ಲದೆ ಇನ್ನೂ ಕೆಲವು ನಟ್ಟಿನಲ್ಲಿ ಕೃಷಿಕರು ಆಲೋಚನೆ ಮಾಡಲೇಬೇಕಾಗ್ತದೆ. ಈಗ ಉದಾಹರಣೆಗೆ ಬಹಳಷ್ಟು ಕೃಷಿಕರು ಈ ಹೋಮ್ ಸ್ಟೇ ಅಂತೇಳಿ ಶುರು ಮಾಡಿಕೊಂಡಿದ್ದಾರೆ. ಹೋಮ್ ಸ್ಟೇ ಅಂತ ಮಾಡಿದಾಗ ಎಲ್ಲಿಂದಲೂ ಅತಿಥಿಗಳು ಬರ್ತಾರೆ, ಬಂದವರಿಗೆ ಒಂದು ಬಹಳ ಸರಳವಾದಂಥ ಉಳ್ಕೊಳ್ಳುವಂಥ ವ್ಯವಸ್ಥೆ ಮತ್ತು ಅವರಿಗೆ ಕೊಡುವಂತಹ ಆಹಾರ, ಅವರು ಏನು ಬೆಳೆದಿದ್ದಾರೆ ಅದರಿಂದಲೇ ಕೊಡುವಂಥದ್ದು, ಏನು ಖರ್ಚಿಲ್ಲ. ಇಲ್ಲ. ಅವರಿಂದ ಬರುವಂಥ ಆದಾಯ ಎಲ್ಲವೂ ಅದು ಗಟ್ಟಿ ಆದಾಯವೇ ಆಗಿ ಉಳಿತದೆ. ಅದರ ಜೊತೆಗೆ ಯಾರಿಗೆ ಒಂದು 5 ಎಕರೆಗಿಂತ ಅಥವಾ ಅದಕ್ಕಿಂತ ಜಾಸ್ತಿ ಜಮೀನಿದೆ ಅವರೆಲ್ಲರೂ ಸಣ್ಣ ಸಣ್ಣ ಅದರಲ್ಲಿ ಪ್ಲಾಟ್ಗಳನ್ನು ಮಾಡಿಕೊಂಡು ಈ ನಗರವಾಸಿಗಳಿಗೆ ಈಗ ಭಾಳಷ್ಟು ಜನಕ್ಕೆ ನಮಗೆ ಸ್ವಲ್ಪ ಏನಾದರೂ ರಿಲ್ಯಾಕ್ಸ್ ಆಗಲಿಕ್ಕೆ ದಾರಿಗಳು ಬೇಕು ಅಂತೇಳಿ ಅವರು ಈಗ ಭಾಳ ಕಂಗೆಟ್ಟವರ ಹಾಗೆ ಅವರು ಹುಡುಕ್ತಾ ಇದ್ದಾರೆ. ಅಂಥವ್ರು ಬಂದು ಒಂದು ಅದು 10 ಸೆಂಟ್ಸ್ ಇರ್ಬೋದು, 20 ಸೆಂಟ್ಸ್ ಇರ್ಬೋದು, 25 ಸೆಂಟ್ಸ್ ಇರ್ಬೋದು, ಜಾಗವನ್ನು ಒಂದೊಂದು ವರ್ಷವೋ ಮೂರು ವರ್ಷಕ್ಕೆ ಲೀಸ್ ತೆಗೆದುಕೊಂಡು ಅಲ್ಲಿ ಅವರು ಕೃಷಿ ಮಾಡುವಂಥದ್ದು. ಅವರು ಅಲ್ಲಿ ಕೃಷಿ ಮಾಡೋದು ಲಾಭಕ್ಕೆ ಅಂತೇಳಿ ಅಲ್ಲ, ಅವರಿಗೆ ಒಂದು ಏನೋ ಬೇರೆ ಬೇಕಾಗಿದೆ ಅದಕ್ಕೆ ಬರ್ತಾರೆ, ಅದರ ಲೀಸ್ ಶುಲ್ಕ ಎಷ್ಟಿದೆ ಅದನ್ನು ಕೊಟ್ಟು ಕೃಷಿ ಮಾಡ್ತಾರೆ. ಇದೂ ಸಮೇತ ಬಹಳಷ್ಟು ಕೃಷಿಕರಿಗೆ ಅದು ಆದಾಯದ ಮೂಲ ಆಗಲಿಕ್ಕೆ ಸಾಧ್ಯ ಇದೆ. ಹೀಗೆ ಇವತ್ತು ರೈತರು ಬೇರೆ ಬೇರೆ ರೀತಿಯಲ್ಲಿ ಉಪಕಸಬುಗಳನ್ನು ಮಾಡುವಂಥದ್ದು ಹೇಗೆ, ಆದಾಯವನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತೇಳಿ ಅವರು ಆಲೋಚನೆ ಮಾಡಿದರೆ ದಾರಿಗಳು 10 ಅಲ್ಲ 100 ಇದ್ದಾವೆ. ಬಹುಶಃ ಇದಕ್ಕೆ ಪೂರಕವಾಗಿ ಇನ್ನೊಂದು ವಿಚಾರವನ್ನು ನಾವು ಸೇರಿಸಬಹುದು. ಈಗ ಜೇನು ಕೃಷಿ ಮಾಡುವಂತಹದ್ದು ಹೇಳುವಂತಹದ್ದು ಬರೀ ಜೇನಿನ ಇಳುವರಿ ಮಾತ್ರ ಪಡೆಯುವಂತಹದ್ದಲ್ಲ, ಅದರ ಮೂಲಕ ನಮ್ಮ ಒಂದು ಕೃಷಿ ಬೆಳೆಯ ಆದಾಯವನ್ನು ಕೂಡ ಹೆಚ್ಚು ಮಾಡಬಹುದು. ಖಂಡಿತ ಖಂಡಿತ ಖಂಡಿತವಾಗಿ. ಈಗ ಒಂದೇ ಪೂನಾದಲ್ಲಿ, ಪುಣೆಯಲ್ಲಿ ಒಂದು ಈ ಜೇನು ಸಾಕಣೆಯ ಬಗ್ಗೆ ಒಂದು ಸಂಶೋಧನಾ ಕೇಂದ್ರ ಇದೆ. ಈಗ ಸುಮಾರು 50 ವರ್ಷಗಳ ಮುಂಚೆಯೇ ಅವರು ಇದರ ಬಗ್ಗೆ ಬಹಳ ವಿಸ್ತಾರವಾದಂತಹ ಸಂಶೋಧನೆಗಳನ್ನು ಮಾಡಿ ಅವರು ಅದರ ಫಲಿತಾಂಶಗಳನ್ನು ಪ್ರಕಟಿಸಿದ್ದಾರೆ. ಒಂದು ಉದಾಹರಣೆ ನಾವು ತೆಗೆದುಕೊಂಡ್ರೆ, ಈಗ ಸೂರ್ಯಕಾಂತಿಯಲ್ಲಿ ಜೇನು ಸಾಕಿದಾಗ ಎಷ್ಟು ಫಸಲು ಬರ್ತದೆ ಮತ್ತು ಜೇನು ಸಾಕದಿದ್ದಾಗ ಎಷ್ಟು ಫಸಲು ಬರ್ತದೆ ಅಂತ ಹೇಳಿದರೆ ಇದು 700-800 ಪಟ್ಟು ಜಾಸ್ತಿ ಇರ್ತದೆ. ಯಾಕೆಂದರೆ ಸೂರ್ಯಕಾಂತಿ ಅಂತ ಹೂಗಳಲ್ಲಿ ಜೇನುನೊಣಗಳು ಇಲ್ಲದಿದ್ದರೆ ಪರಾಗಸ್ಪರ್ಶ ಆಗುವುದೇ ಇಲ್ಲ, ಪರಾಗಸ್ಪರ್ಶ ಆಗದಿದ್ದರೆ ಕಾಳು ಕಟ್ಟುವುದಿಲ್ಲ. ಇವತ್ತು 100-80% ಸಸ್ಯಗಳಲ್ಲಿ ಅವುಗಳೆಲ್ಲವೂ ಪರಕೀಯ ಪರಾಗಸ್ಪರ್ಶವನ್ನು ಆಧರಿಸಿರುವಂತಹ ಸಸ್ಯಗಳು ಆಗಿದ್ದಾವೆ. ಅಲ್ಲಿ ಪರಾಗಸ್ಪರ್ಶ ಆಗಬೇಕಾದ್ರೆ ಜೇನುನೊಣಗಳು ಬೇಕೇ ಬೇಕು. ಹಾಗಾಗಿ ಜೇನುನೊಣಗಳನ್ನು ಹೆಚ್ಚೆಚ್ಚು ಸಾಕಿದಷ್ಟು ಅಲ್ಲಿ ಹೆಚ್ಚೆಚ್ಚು ಪರಾಗಸ್ಪರ್ಶ ಆಗ್ತದೆ. ಅದರಿಂದಾಗಿ ಬೇರೆ ಏನೂ ಖರ್ಚು ಮಾಡದೆ ಅಲ್ಲಿ ಸಿಗುವಂತಹ ಫಸಲಿನ ಪರಿಮಾಣ ಜಾಸ್ತಿ ಆಗ್ತದೆ. ಅಡಿಕೆ ತೆಂಗಿನಲ್ಲಿಯೂ ಕೂಡ ಇದು ಸತ್ಯ. ಖಂಡಿತವಾಗಿ ಖಂಡಿತವಾಗಿ ಖಂಡಿತವಾಗಿ. ಎರಡನೇ ವಿಚಾರಕ್ಕೆ ಬರುವ, ಈಗ ಕೃಷಿ ಉತ್ಪನ್ನಗಳನ್ನು ನೇರವಾಗಿ ಮಾರಾಟ ಮಾಡುವುದರ ಒಂದು ನಷ್ಟವನ್ನು ಅನುಭವಿಸುವುದರ ಬದಲಿಗೆ ಅವುಗಳನ್ನು ರೈತರ ಮಟ್ಟದಲ್ಲಿ ಒಂದಿಷ್ಟು ಮೌಲ್ಯವರ್ಧನೆ ಮಾಡಿಕೊಂಡು ಮಾರಾಟ ಮಾಡಬೇಕು ಅಂತ ಹೇಳಿ. ಖಂಡಿತವಾಗಿ ಇದರ ಬಗ್ಗೆ ಹೇಳಿ. ಈಗ ಈ ಕೃಷಿಯಿಂದ ಹೆಚ್ಚು ಆದಾಯ ಹಾಗೂ ಲಾಭ ಗಳಿಸ್ತಾ ಇರುವವರೆಲ್ಲ ಅನುಸರಿಸಿರುವಂಥ ಒಂದು ತಂತ್ರ ಏನಂತ ಹೇಳಿದರೆ, ಅವರ ಫಸಲು ಏನಿದೆ ಅದನ್ನು ಕಟಾವು ಮಾಡಿ ಫಸಲು ಅಂತ ಏನು ಸಿಗ್ತದೆ ಅದನ್ನು ಹಾಗೆ ಮಾರುವ ಬದಲು ಅದನ್ನು ಮೌಲ್ಯವರ್ಧನೆ ಮಾಡಿ ಮಾರುವಂಥದ್ದು. ಇದು ಭತ್ತ ಗೋಧಿಯಲ್ಲಿ ಇದು ಅಷ್ಟು ಚಾಲ್ತಿಯಲ್ಲಿ ಇಲ್ಲದಿದ್ದರೂ ಬೇರೆ ಕೃಷಿ ಉತ್ಪನ್ನಗಳಲ್ಲಿ, ಅದು ತರಕಾರಿಗಳಿರ್ಬೋದು, ಮುಖ್ಯವಾಗಿ ಹಣ್ಣುಗಳೇ ಅಲ್ಲ ವಿಷಯದಲ್ಲಿ ವಿಶೇಷ ರೀತಿಯಲ್ಲಿ ಮೌಲ್ಯವರ್ಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಕೆಲವು ಉದಾಹರಣೆಗಳನ್ನು ನಾವು ತೆಗೆದುಕೊಂಡ್ರೆ ನಮಗೆ ಅದರದ್ದು ಸ್ಪಷ್ಟ ಆಗ್ತದೆ. ಈಗ ಹಲಸನ್ನೇ ತೆಗೆದುಕೊಂಡ್ರೆ, ಹಲಸಿನ ಮರ ಅಂಥೇಳಿ ನೆಟ್ಟ ನಂತರ ಅದಕ್ಕೆ ಅನುಪಾನ ಅಂದರೆ ಅದಕ್ಕೆ ಗೊಬ್ಬರ ಹಾಕುವಂಥದ್ದು ಅಥವಾ ನೀರಾವರಿ ಮಾಡುವಂಥದ್ದು ನಾನಂತೂ ನನ್ನ ಜೀವಮಾನದಲ್ಲಿ ಕೇಳಿಲ್ಲ. ಅದು ಅದರ ಪಾಡಿಗೆ ಬೆಳೀತದೆ, ಕೊನೆಗೆ ಕೈ ತುಂಬ ಅಲ್ಲ ಅದು ಗೋಣಿ ಚೀಲಗಟ್ಟಲೆ ಅದು ಹಣ್ಣುಗಳನ್ನು ಕೊಡ್ತದೆ. ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ನಮ್ಮ ದೇಶದಲ್ಲಿ ಸುಮಾರು ವರ್ಷಕ್ಕೆ 2,000 ಕೋಟಿ ರೂಪಾಯಿ ಮೌಲ್ಯದ ಹಲಸು ಹಾಳಾಗಿ ಹೋಗ್ತದೆ ಅಂತ ಒಂದು ಅಂದಾಜು. ಇದನ್ನು ಮೌಲ್ಯವರ್ಧನೆ ಮಾಡಿದರೆ, ಅಂದರೆ ಈಗ ಹಾಳಾಗಿ ಹೋಗ್ತಾ ಇರುವ ಹಲಸನ್ನೇ ಮೌಲ್ಯವರ್ಧನೆ ಮಾಡಿದರೆ ಇದರ 10 ಪಟ್ಟು ಕೃಷಿಕರ ಕೈಗೆ ಅದು ನಗದು ಸೇರಲಿಕ್ಕೆ ಸಾಧ್ಯ ಇದೆ. ಇಂಥ ಮೌಲ್ಯವರ್ಧನೆ ಹಲಸಿನದ್ದನ್ನು ಮಾಡಿ ಹಲವಾರು ಕಿರು ಉದ್ಯಮಗಳು ಯಶಸ್ವಿ ಆಗಿದ್ದಾವೆ. ಅದು ಅಲ್ಲದೆ ವರ್ಷದ ಉದ್ದಕ್ಕೂ ಹಲಸಿನ ಉತ್ಪನ್ನಗಳನ್ನು, ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಗ್ರಾಹಕರು ಬಹಳ ಉತ್ಸಾಹದಿಂದ ಅವರು ಖರೀದಿ ಮಾಡ್ತಾ ಇದ್ದಾರೆ. ಈಗಂತೂ ಹಲವು ಪಂಚತಾರ ಹೋಟೆಲ್ಗಳಲ್ಲಿಯೂ ಇಡೀ ವರ್ಷದಲ್ಲಿ ಹಲಸಿನ ಖಾದ್ಯಗಳು ಸಿಗ್ತದೆ. ಇಷ್ಟರ ಮಟ್ಟಿಗೆ ಈ ಒಂದು ಆಂದೋಲನ ಇದು ಮುಂದಕ್ಕೆ ಹೋಗಿದೆ. ಈಗ ಹಲಸಿನ ಮೌಲ್ಯವರ್ಧನೆಯ ಒಂದು ಉದಾಹರಣೆಗೆ ಹಲಸನ್ನು ನಾವು ತಗೊಂಡಿದ್ದೇವೆ. ಮೌಲ್ಯವರ್ಧನೆಯ ದಾರಿಗಳು ಬಂದಾಗ, ಈಗ ಇದರಲ್ಲಿ ಒಂದು ಕಾಯಿ ಹಲಸು, ಇನ್ನೊಂದು ಹಣ್ಣು ಹಲಸು. ಕಾಯಿ ಹಲಸಿನನ್ನು ಅಡಿಗೆಗೆ ಸಿದ್ಧ ರೂಪದಲ್ಲಿ ಮಾರಾಟ ಮಾಡುವಂತಹ ಎರಡು ಘಟಕಗಳು ನಾವು ಗಮನಿಸಲೇಬೇಕಾಗ್ತದೆ. ಒಂದು ವಿಜಯವಾಡದಲ್ಲಿ ಇರುವಂಥ ಒಂದು ಘಟಕ, ಅದು 2 ದಶಕಗಳಿಗಿಂತ ಜಾಸ್ತಿ ಅವಧಿಯಲ್ಲಿ ಈ ಹಲಸಿನ ಕಾಯಿಯನ್ನು ಅಡಿಗೆಗೆ ಸಿದ್ಧ ರೂಪದಲ್ಲಿ ಮಾರಾಟ ಮಾಡಿ ಭಾಳ ಯಶಸ್ವಿಯಾಗಿ ಅದು ನಡೆದು ಬಂದಿದೆ. 2 ದಶಕಗಳ ಒಂದು ಸಾಧನೆ ಇದು. ಇನ್ನೊಂದು, ಈಗ 2 ವರ್ಷಗಳಿಂದ ಈಚೆಗೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಾಚರಣೆ ಮಾಡ್ತಾ ಇರುವಂಥ ಘಟಕ, ಅವರು ಕೂಡ ಅವರಿಗೆ ಯಾವಾಗಲೂ ಅಲ್ಲಿ ಬೇಡಿಕೆ ಇದೆ ಅವರ ರೆಡಿ ಟು ಕುಕ್ ಉತ್ಪನ್ನಕ್ಕೆ. ಇನ್ನು ಹಲಸಿನ ಕಾಯಿಯ ಪುಡಿಯನ್ನು ಮಾಡಿದರೆ ಅದಕ್ಕಂತೂ ಈಗ ಯಾವ ನಮೂನೆ ಡಿಮಾಂಡ್ ಇದೆ ಅನ್ನೋದಕ್ಕೆ ನಾನು ಒಂದು ಕಂಪೆನಿದು ಹೆಸರು ಹೇಳಿ ಉದಾಹರಣೆ ಹೇಳ್ತೇನೆ. ಆ ಕಂಪೆನಿ ಜಾಕ್ 365 ಅಂತೇಳಿ. ಅವರು ಇದರ ಬಗ್ಗೆ ಸಂಶೋಧನೆಗಳನ್ನು ಕೂಡ ಮಾಡಿ ಅದರ ಫಲಿತಾಂಶವನ್ನು ಪಡೆದಿದ್ದಾರೆ. ಅದರ ಪ್ರಕಾರ ಈ ಹಲಸಿನ ಹುಡಿ ಸೇವನೆ ಮಾಡಿದರೆ ಅದನ್ನು ಚಪಾತಿ ಮಾಡಲಿಕ್ಕೆ, ಪೂರಿ ಮಾಡಲಿಕ್ಕೆ ಮತ್ತು ದೋಸೆ ಮಾಡಲಿಕ್ಕೂ ಬಳಸ್ಬೋದು. ಆ ಸೇವನೆ ಮಾಡಿದರೆ ಅದರಿಂದ ರಕ್ತದಲ್ಲಿರುವ ಸಕ್ಕರೆ ಅಂಶ ನಿಯಂತ್ರಣಕ್ಕೆ ಬರ್ತದೆ ಅಂತ ಒಂದು ಅದು ಅಧ್ಯಯನದಲ್ಲಿ ಕಂಡುಬಂದಂಥ ವಿಷಯ. ಇದು ಆದ ನಂತರ ಈ ಹಲಸಿನ ಹುಡಿಗೆ ಭಾರಿ ಬೇಡಿಕೆ ಬಂದಿದೆ. ಈಗ ಅಮೆಜಾನ್ ಅನ್ನುವಂಥ ಆನ್ಲೈನ್ ಮಾರುಕಟ್ಟೆಯ ಕಂಪನಿಯಲ್ಲಿ ನಾನು ಹಲವಾರು ಸಲ ನಾನು ಪರಿಶೀಲನೆ ಮಾಡಿದ್ದೇನೆ. ಅಲ್ಲಿ ಯಾವಾಗ ನೋಡಿದರೆ ಔಟ್ ಆಫ್ ಸ್ಟಾಕ್ ಅಂತ, ಹಲಸಿನ ಕಾಯಿಯ ಹುಡಿ ಅಷ್ಟು ಡಿಮ್ಯಾಂಡ್ ಇದೆ ಇದಕ್ಕೆ. ಹಾಗಾಗಿ ಸ್ಥಳೀಯವಾಗಿ ಅಲ್ಲಲ್ಲಿ ಇದನ್ನು ಯಾರು ಹಲಸಿನ ಕಾಯಿಯ ಹುಡಿಯನ್ನು ಮಾಡಿ ಮಾರಾಟಕ್ಕೆ ಇಟ್ಟರೆ ಅದು ಖಂಡಿತವಾಗಿ ಮಾರಾಟ ಆಗ್ತದೆ. ಅದರಿಂದ ಆದಾಯವನ್ನು, ಹಾಳಾಗಿ ಹೋಗ್ತಾ ಇದ್ದ ಹಲಸನ್ನು ನಾವು ಹಣವಾಗಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಹಲಸಿನ ಹಣ್ಣಿದು ತಗೊಂಡ್ರಂತೂ ಹಪ್ಪಳ ಮಾಡೋದು, ಚಿಪ್ಸ್ ಮಾಡೋದು ಎಲ್ಲ ನಮಗೆ ಗೊತ್ತೇ ಇದೆ. ಮಂಗಳೂರಿನಲ್ಲಿ ಕೈಗಾರಿಕಾ ವಲಯವಾದಂಥ ಏಯಾಡಿಯಲ್ಲಿರುವಂಥ ಒಂದು ಘಟಕ, ಅವರು ಇವತ್ತು 1,000 ರೂಪಾಯಿಗಿಂತ ಜಾಸ್ತಿ ಕಿಲೋಕ್ಕೆ ಆ ದರದಲ್ಲಿ ಹಲಸಿನ ಚಿಪ್ಸನ್ನು ಮಾರ್ತಾ ಇದ್ದಾರೆ ಅಂತ ಹೇಳಿದರೆ ಯಾವ ನಮೂನೆ ಡಿಮ್ಯಾಂಡ್ ಇದೆ ಮತ್ತು ಯಾವ ನಮೂನೆ ಆದಾಯ ಆಗಲಿಕ್ಕೆ ಸಾಧ್ಯ ಇದೆ ನೋಡಿ. ಒಂದು ಕಿಲೋಕ್ಕೆ 1,000 ರೂಪಾಯಿ ಅಂದರೆ ನಾವು ನಂಬಲಿಕ್ಕೆ ಆಗೋದಿಲ್ಲ. ಆದರೆ ಅವರು ಮಾರಾಟ ಮಾಡ್ತಾ ಇದ್ದಾರೆ. ನಾನು ಮಂಗಳೂರಿನಲ್ಲಿ ಹಲವಾರು ಕಡೆ ಅವರದ್ದು ಚಿಪ್ಸ್ ಉಂಟಾ ಅಂತ ಕೇಳಿದರೆ ಯಾವಾಗ ಕೇಳಿದರು ಅಲ್ಲಿ ಅದು ಮುಗಿಯಿತು ಸರ್ ಅಂತೇಳಿ. ಆಯಿತಾ, ಹಾಗೇ ಇದೆ. ಇನ್ನು ಇಂಥದ್ದನ್ನು ನಾವು ಸ್ವಲ್ಪ ಬದಿಗೆ ಇಟ್ಟು ನಾವು ಬೇರೆ ರೀತಿಯಲ್ಲಿ ಇತ್ತೀಚೆಗೆ ಚಾಲ್ತಿಗೆ ಬಂದ ಕೆಲವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನೋಡಿದರೆ, ಒಂದು ಹಲಸಿನ ಹಣ್ಣಿನ ಹಲ್ವಾ. ಹಲ್ವಾವನ್ನು ಮುಂಚೆಯೂ ಮಾಡ್ತಾ ಇದ್ರು, ಆದರೆ ಈಗ ಯಂತ್ರದ ಮೂಲಕ ಹಲಸಿನ ಹಣ್ಣಿನ ಹಲ್ವಾ ಮಾಡುವಂಥದ್ದು, ಇದು ಹಲಸು ಸ್ನೇಹಿ ಕೂಟ ಅಂತ ಬಂಟ್ವಾಳದ ಹತ್ತಿರ ಇದೆ. ಮುಳಿಯ ವೆಂಕಟಕೃಷ್ಣ ಶರ್ಮರು ಅದನ್ನು ಮುನ್ನಡೆಸುವಂಥವರು. ಅವರ ಪ್ರಯತ್ನದ ಫಲವಾಗಿ ಈಗ ಇದು ಬಂದಿದೆ ನೋಡಿ. ಅವರು ಜಾಬ್ ವರ್ಕ್ ಆಗಿ ಹಲಸಿನ ಹಣ್ಣಿನ ಹಲ್ವಾವನ್ನು ಮಾಡಿಕೊಡ್ತಾರೆ. ಇದು ಬಹಳ ಸುಲಭ. 10 ಕಿಲೋಗ್ರಾಂ ಹಲಸಿನ ಹಣ್ಣಿನ ಪಲ್ಪ್ ತೆಗೆದುಕೊಂಡು ಅದಕ್ಕೆ ಬೇಕಾದಂಥ ಒಳಸುರಿಗಳನ್ನು ಸೇರಿಸಿ ಕೊನೆಗೆ ಸಿಗುವಂಥದ್ದು 7.5 ಕಿಲೋದಷ್ಟು ಹಲ್ವಾ. ಇದು 2.5 ಗಂಟೆಯಲ್ಲಿ ಇದು ರೆಡಿಯಾಗ್ತದೆ ಈ ಹಲ್ವಾ. ಅಷ್ಟು ಒಳ್ಳೆಯ ಗುಣಮಟ್ಟದ ಹಲ್ವಾ. ಇದರ ಉತ್ಪಾದನಾ ವೆಚ್ಚ ಸುಮಾರು 300-350 ರೂಪಾಯಿ ಇರ್ತದೆ ಈ 7.5 ಕಿಲೋದಷ್ಟು. ಇದನ್ನು ಎಷ್ಟು ರೇಟಿಗೂ ಮಾರಬಹುದು, ಅದು ಮಾರುವವರ ಬುದ್ಧಿವಂತಿಕೆ. ಇದರ ತಾಳಿಕೆ 1 ತಿಂಗಳು. ಇದನ್ನು ದೊಡ್ಡ ಮಟ್ಟದಲ್ಲಿ ಯಾರೂ ಮಾಡಲಿಕ್ಕೆ ಸಾಧ್ಯ ಇದೆ. ಇವರು ಈ ಹಲ್ವಾ ಮಾಡುವಂಥ ಯಂತ್ರ ಅಲ್ಲಿ ಇಂಧನ ಅಡುಗೆ ಏನಿಲ್ಲ, ಮತ್ತು 1 HP ಯಂತ್ರದ ಮೂಲಕ ಅದು ಅಲ್ಲಿ ಆ ಯಂತ್ರ ಅಲ್ಲಿ ಚಾಲುವ ಆಗ್ತಾ ಇರ್ತದೆ. ಗ್ರೈಂಡರ್ನ ಹಾಗೆ ಇದೆ ನೋಡಲಿಕ್ಕೆ. ಪಾಕ ಹದ ಆದಾಗ ಅದನ್ನು ಟ್ರೇಗಳಿಗೆ ಹೊಯ್ದು ತಣಿಸಿ ಮತ್ತು ತುಂಡು ಮಾಡಿದರೆ ಆಯಿತು. ಇದರ ಇಡೀ ಕೆಲಸದ ನಿರ್ವಹಣೆಗೆ ಒಬ್ಬರು ವ್ಯಕ್ತಿ ಸಾಕು. ಅದೇ ರೀತಿಯಲ್ಲಿ ಈಗ ಹಲಸಿನ ಐಸ್ ಕ್ರೀಮ್ ಅನ್ನುವಂಥದ್ದು, ಇದನ್ನು ಒಂದು ಐಸ್ ಕ್ರೀಮ್ ಕಂಪನಿ ಅಂತೂ ನಮ್ಮ ದೇಶದ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಪ್ರಿಯ ಮಾಡಿದೆ. ಆದರೆ ಈಗ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ಮತ್ತು ಸುಳ್ಯದಲ್ಲಿ ಯಾವುದೇ ಒಂದು ಮದುವೆ ಆದರೂ ಅಲ್ಲಿ ಒಂದು ಹಲಸಿನ ಐಸ್ ಕ್ರೀಮ್ನ ಅನ್ನುವಂಥದ್ದು ಒಂದು ಭಾಳ ಸ್ಪೆಷಾಲಿಟಿ ಆಗಿ ಜನ ಇಷ್ಟಪಡ್ತಾ ಇದ್ದಾರೆ. ಹಾಗೆಯೇ ಈಗ ನೋಡಿ, ಕಳೆದ 1 ವರ್ಷದಿಂದ ಕ್ಯಾಂಪ್ಕೋದವರು ಹಲಸಿನ ಹಣ್ಣಿನ ಚಾಕ್ಲೇಟನ್ನು ಬಿಡುಗಡೆ ಮಾಡಿದ್ದಾರೆ. ಅದು ದೊಡ್ಡ ಸುದ್ದಿಯಾಗಿದೆ ಮತ್ತು ಮಾರಾಟ ಕೂಡ ಆಗ್ತಾ ಇದೆ. ಉತ್ತರ ಕನ್ನಡದ ಸಿರಿಸಿಯಲ್ಲಿ ಕದಂಬ ಮಾರ್ಕೆಟಿಂಗ್ ಸಹವಾರದ ಸಹಕಾರಿ ನಿಯಮಿತ ಇದೆ. ಅವರ ಜಾಕ್ ಬಾರ್ ಅನ್ನುವಂಥದ್ದು ಹಲಸಿನ ಹಣ್ಣಿನಿಂದ ಮಾಡುವಂಥ ಚಾಕ್ಲೇಟ್ನಂತಹ ಒಂದು ಬಾರು, ಅದು ಈಗ 5 ವರ್ಷಗಳಿಂದ ಅದಕ್ಕೆ ಬೇಡಿಕೆ ಹೆಚ್ಚುತ್ತಲೇ ಇದೆ. ಹಾಗೆ ಕಡಂದಲೆ ಹತ್ತಿರ ಬಡಗುಬಿಟ್ಟಿನಲ್ಲಿ ಒಬ್ಬರು ಸತ್ಯನಾರಾಯಣ ಅಂತ ಇದ್ದಾರೆ. ಅವರು ಇಂಗ್ಲೀಷ್ನಲ್ಲಿ ಜಾಕ್ ಲೆದರ್ ಅಂತ ಹೇಳುವುದನ್ನು ಅವರು ಮಾಡ್ತಾರೆ. ಅವರಿಗೂ ಹಾಗೆ ಕಾಯಂ ಗಿರಾಕಿಗಳಿದ್ದಾರೆ. ಇದು ಒಂದು ಮಾಮ್ಲದಂತಹ ಒಂದು ಮೌಲ್ಯವರ್ಧಿತ ತಿನಿಸು. ತುಳುವ ಹಲಸಿನಿಂದ ನಾವು ಬಿಸಾಡುವಂಥದ್ದು ತುಳುವ ಹಲಸು, ಅದರಿಂದ ಮಾಡುವಂಥದ್ದು ಇದು. ಹೀಗೆ ಹಲವಾರು ಉತ್ಪನ್ನಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಕೇರಳದ ಕಣ್ಣೂರು ಹತ್ತಿರ ತಳಿಪರಮದಲ್ಲಿ ಒಂದು ಕಂಪನಿ ಶುರುವಾಗಿದೆ, ಅದು ಆಟೋ ಕಾರ್ಪಸ್ ಫುಡ್ಸ್ ಅಂತೇಳಿ. ಅದು 2015 ಶುರುವಾದ, ಈಗ 6 ವರ್ಷದಲ್ಲಿ ಆ ಕಂಪನಿ ಒಂದು ಜಾಗತಿಕ ಕ್ರಾಂತಿಯನ್ನೇ ಮಾಡಿದೆ. ಅದರ ಮಾಲೀಕರು ಸುಭಾಷ್ ಕೋರತ್ ಅಂತೇಳಿ, 36 ವರ್ಷದ ತರುಣ ಅಂತ ಹೇಳ್ಬೋದು. ಅವರು ಮಾಡಿದ ಕ್ರಾಂತಿ ಏನಂತ ಹೇಳಿದರೆ, ಹಲಸಿನ ಹಣ್ಣನ್ನು ತಿನ್ನಲಿಕ್ಕೆಲ್ಲ ಅವರು ಕುಡಿಲಿಕ್ಕೆ ಕಲಿಸಿದ್ದಾರೆ. ಅಂದರೆ ಚಕ್ಕ ಶೇಕ್ ಅಂತೇಳಿ, ಚಕ್ಕ ಅಂದರೆ ಹಲಸು, ಹೌದು, ಮಿಲ್ಕ್ ಶೇಕ್ನಾಗೆ ಹಲಸಿನ ಶೇಕು. ಅಲ್ಲಿನ 3,000 ಬೇಕರಿ ಕಮ್ ಕೂಲ್ ಬಾರ್ಗಳಲ್ಲಿ, ಅಂದರೆ ಕ್ರೀಮ್ ಪಾರ್ಲರ್ ಅಂತ ಹೇಳೋಣ, ಅದು ಈಗ ಒಂದು ಜನಪ್ರಿಯ ಪೇಯವಾಗಿದೆ. ಈಗ ಒಂದು ಹಲಸನ್ನೇ ತೆಗೆದುಕೊಂಡ್ರೆ ಇಷ್ಟು ನಮೂನೆಯಲ್ಲಿ ಮೌಲ್ಯವರ್ಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ನಮ್ಮ ಮರದಿಂದ ಕೆಳಗೆ ಬಿದ್ದು ಕೊಳತು, ಅದು ಸೊಳ್ಳೆಗಳ ಉತ್ಪಾದನೆಗೆ ಕಾರಣ ಆಗುವ ಬದಲು ಹೀಗೆ ಮೌಲ್ಯವರ್ಧನೆ ಮಾಡಬಹುದು. ಈಗ ನಾವು ಇನ್ನೊಂದು ಉದಾಹರಣೆಯನ್ನು ನಾವು ತೆಗೆದುಕೊಂಡ್ರೆ ಚಿಕ್ಕು, ಚಿಕ್ಕು ಹಣ್ಣು ಕೂಡ ಹಾಗೆ. ಅದನ್ನು ಮಾರಾಟ ಮಾಡೋದಿದ್ದರೆ ಬೆಳೆದವರಿಗೆ 1 ಕಿಲೋಕ್ಕೆ 8-20 ರೂಪಾಯಿವರೆಗೆ ಸಿಕ್ಕಿತು ಅಷ್ಟೇ. ಆದರೆ ಮೌಲ್ಯವರ್ಧನೆ ಮಾಡಿದರೆ ಅದು 1 ಕಿಲೋಕ್ಕೆ 100-200 ರೂಪಾಯಿವರೆಗೆ ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯ ಇದೆ. ಇದೆಲ್ಲ ಆಗು ಹೋಗುವ ಕೆಲಸ ಅಂತ ಕೇಳಿದರೆ ನೋಡಿ, ಒಬ್ಬರು 66 ವರ್ಷದ ವ್ಯಕ್ತಿ ಇದ್ದಾರೆ, ಅವರ ಹೆಸರು ಮಹೇಶ್ ಚೂರಿ ಅಂತೇಳಿ. ಅವರು ಇವತ್ತು ಚಿಕ್ಕ ಪಾರ್ಲರ್ ಅಂತ ಮಾಡಿ ಅವ್ರದ್ದು 4 ಚಿಕ್ಕ ಪಾರ್ಲರ್ಗಳಲ್ಲಿ ಆಗ್ತಾ ಇರುವಂಥ ವಹಿವಾಟು ಅದು 1 ಕೋಟಿ ರೂಪಾಯಿ ದಾಟಿದೆ ಈಗ ಕಳೆದ ವರ್ಷದಲ್ಲಿ. ಅವರು ಚಿಕ್ಕಿನಿಂದ ಸುಮಾರು 20%+ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ಅವರ ಎಲ್ಲ ಉತ್ಪನ್ನಗಳಿಗೂ ಮೂಲ ವಸ್ತು ಏನಂತ ಹೇಳಿದರೆ ಚಿಕ್ಕ ಪೌಡರ್ ಅಂತೇಳಿ, ಅದನ್ನು ಅವರು 2020ರಲ್ಲಿ ಉತ್ಪಾದಿಸಿದ 10 ಟನ್ ಅಂದರೆ ಅವರದೇ ತೋಟದಲ್ಲಿ ಬೆಳೆದದ್ದಲ್ಲದೆ ಬೇರೆಯವರಿಂದಲೂ ಖರೀದಿ ಮಾಡಿ ಅವರು ಆ ಚಿಕ್ಕ ಪೌಡರನ್ನು ಮಾಡ್ತಾರೆ. ಅದರಿಂದ ಅವರು ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರಿಸಿ ಮುಂಬೈ ಅಹಮದಾಬಾದ್ ಹೆದ್ದಾರಿಯಲ್ಲಿ ಮತ್ತು ಮುಂಬೈ ನಾಸಿಕ್ ಹೆದ್ದಾರಿಯಲ್ಲಿ ಮತ್ತು ಅವರದೇ ಊರು ಬೋರ್ಡಿ ಅಂತೇಳಿ ಆ ಊರಿನ ಸಮುದ್ರ ತೀರದಲ್ಲಿ ಹಾಗೂ ಇನ್ನೊಂದು ದೊಡ್ಡ ಹೋಟೆಲ್ನ ಒಂದು ಆವರಣದಲ್ಲಿ ಇರುವ 4 ಚಿಕ್ಕ ಪಾರ್ಲರ್ಗಳ ಮೂಲಕ ಅವರು ಮಾರಾಟ ಮಾಡ್ತಾ ಇದ್ದಾರೆ. ಈ ಚಿಕ್ಕ ಪಾರ್ಲರ್ಗಳ ಘೋಷವಾಕ್ಯ ಏನಂತ ಹೇಳಿದರೆ ಸಬ್ ಕುಚ್ ಚಿಕ್ಕು ಅಂತೇಳಿ. ಚಿಕ್ಕುವಿನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಅಲ್ಲಿ ಹೋಗಿ ನೋಡಿಯೇ ನಾವು ತಿಳ್ಕೊಳ್ಬೇಕು. ಅಂತೂ ಒಂದು ಸಾಮಾನ್ಯವಾದ ಹಣ್ಣಿಗೆ ಸಮೇತ ಹೆದ್ದಾರಿಗಳಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಒಂದು ಮಾರಾಟದ ವ್ಯವಸ್ಥೆಯನ್ನು ಅವರು ಮೌಲ್ಯವರ್ಧನೆ ಮಾಡಿ ಮಾರಾಟದ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು ಮಾಡಿದ ಒಂದು ದೊಡ್ಡ ಸಾಧನೆ ಅದು. ಇಂಥದ್ದೇ ಇನ್ನೊಂದು ಉದಾಹರಣೆ ನೆಲ್ಲಿಯ ಬಗ್ಗೆ. ಆಮ್ಲಾಮೃತ ಅನ್ನುವಂಥ ಒಂದು ಕಂಪೆನಿ, ಈ ಇದರ ಆರಂಭಿಸಿದವರು ಸಮೇತ ಅವರೊಂದು ಸುಮಾರು 65 ವರ್ಷದ ಹಿರಿಯರು. ಅವರು ಮೂಲತಃ ವ್ಯಾಪಾರಿಗಳು, ಕೊನೆಗೆ ಅವರಿಗೆ ಸುಮಾರು 9 ವರ್ಷದ 1993ರಲ್ಲಿ ಅವರಿಗೆ ಒಂದು ಕೃಷಿ ಮಾಡಬೇಕಂತ ಅನಿಸಿತ್ತು. 12 ಎಕರೆಯಲ್ಲಿ ಅವರು ನೆಲ್ಲಿ ಗಿಡಗಳನ್ನು ನೆಟ್ಟೆ ಬಿಟ್ಟರು. 1200 ನೆಲ್ಲಿ ಮರಗಳಲ್ಲಿ ಹಣ್ಣು ಆಗಿ ನೆಲ್ಲಿಕಾಯಿ ಬಂದಾಗ ಅದನ್ನು ಕೇಳುವವರಿಲ್ಲ. ಕೊನೆಗೆ ಏನು ಮಾಡೋದಪ್ಪ ಅಂತ ಅವರದು ಸುಮಾರು ನೆಲ್ಲಿ ಹಾಳಾಗಿ ಹೋಯಿತು. ಕೊನೆಗೆ ಅವರ 2 ಮಕ್ಕಳು ಅಮರ್ ಮತ್ತು ಅಮಿತ್ ಇದನ್ನು ನಾವು ಮೌಲ್ಯವರ್ಧನೆ ಮಾಡೋಣ ಅಂತ ಅವರು ಶುರು ಮಾಡಿದರು ನೋಡಿ. ಈಗ ಅವರು 18 ಮಳಿಗೆಗಳ ಮೂಲಕ ಮತ್ತು ವಿತರಕರ ಮೂಲಕ ಒಂದು ದೊಡ್ಡ ರೀತಿಯಲ್ಲಿ ನೆಲ್ಲಿಯ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿದ ಉತ್ಪನ್ನಗಳನ್ನು ಮಾರ್ತಾ ಇದ್ದಾರೆ. ಎಷ್ಟು ಅಂತ ಹೇಳಿದರೆ ಅವರು ವರ್ಷಕ್ಕೆ ಸಾಧಾರಣ 300 ಟನ್, ಪುನಃ ಹೇಳ್ತೇನೆ 300 ಟನ್ ನೆಲ್ಲಿಕಾಯಿಯಿಂದ ಮೌಲ್ಯವರ್ಧನ ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಅವರ ತೋಟದ ಉತ್ಪಾದನೆ 25-30 ಟನ್, ಬೇರೆಯವರಿಂದಲೂ ಖರೀದಿ ಮಾಡಿ ಮಾಡ್ತಾ ಇದ್ದಾರೆ. ಹೀಗೆ ಮತ್ತೊಂದು ಉದಾಹರಣೆ, ಯಾಕೂ ಬೇಡದ ಹಣ್ಣು ಅಂತ ನಾವು ಅಂದುಕೊಂಡದ್ದು ಫ್ಯಾಷನ್ ಫ್ರೂಟ್ ಅಂತ. ಆ ಬಳ್ಳಿಯನ್ನು ನೆಟ್ಟರೆ ಅದರಲ್ಲಿ ಮೊದಲನೇ ಒಂದೇ ವರ್ಷದಲ್ಲಿ 150-300 ಹಣ್ಣು ಬಂದೇ ಬರ್ತದೆ. ನನ್ನ ಮಗಳೇ ನೆಟ್ಟಿದ್ಲು, ಅವಳಿಗೆ ಏನು ಮಾಡೋದಪ್ಪ ಈ ಹಣ್ಣನ್ನು ಅನ್ನುವಷ್ಟು ಅದರಲ್ಲಿ ಫಸಲು ಬಂತು. ಕೇರಳದಲ್ಲಿ ಬಹಳ ಉದ್ಯಮಶೀಲ ವ್ಯಕ್ತಿಗಳಿದ್ದಾರೆ. ಅವರು ಈ ಹಣ್ಣನ್ನು ಬಿಸಾಡುವ ಬದಲು ಅದರಿಂದ ಜ್ಯೂಸನ್ನು ಮಾಡಿ ಮಾರ್ತಾ ಇದ್ದಾರೆ. ಈ ಪುನರ್ಪುಳಿಯ ಬಗ್ಗೆ ಒಂದು ನಂಬಿಕೆ ಉಂಟು ನೋಡಿ, ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅಂಥದ್ದೇ ನಂಬಿಕೆ ಈಗ ಫ್ಯಾಷನ್ ಫ್ರೂಟ್ನ ಬಗ್ಗೆ ಬಂದು ಕೇರಳದಲ್ಲಂತೂ ಇದು ಭರ್ಜರಿ ಯಶಸ್ವಿಯಾಗಿದೆ. ಹೀಗೆ ಹಲವಾರು ಕೃಷಿಯ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಇತ್ತೀಚಿನ ಸೇರ್ಪಡೆ ಅಂತಂದರೆ ಬಾಳೆಕಾಯಿ ಹುಡಿ. ಬಾಳೆಕಾಯಿ ಹುಡಿ ನೀವು ಹೇಳಿದ್ದು ಖಂಡಿತ ಆಯಿತಾ. ಅದು ಎಷ್ಟೋ ಜನ ಬಿಸಾಡುವವರೆಲ್ಲ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಾವು ಸುಮ್ಮನೆ ಅದನ್ನು ಕಸದ ತೊಟ್ಟಿಗೆ ಬಿಸಾಡಿದ್ವಿ, ಅದರ ಬಾಳೆಕಾಯಿ ಹುಡಿ ಮಾಡಿ ಕಿಲೋಕ್ಕೆ 250-300 ರೂಪಾಯಿಗೆ ಮಾರ್ಬೋದಿತ್ತು ಅಂತ. ಮೌಲ್ಯವರ್ಧನೆ ಬಗ್ಗೆ ಬಹಳ ಕೃಷಿಕರಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ. ಅದಕ್ಕೆ ತುಂಬ ಬಂಡವಾಳ ಹೂಡಬೇಕಾಗ್ತದೆ, ಅದಕ್ಕೆ ತುಂಬ ಕಷ್ಟ ಅದು ಹಾಗೆ ಹೀಗೆ ಅಂತ. ಅಂಥ ಸಂದರ್ಭದಲ್ಲಿ ನಾವು ಯಾರಿಗೆ ಯಾರ ಮಾತಿಗೆ ಕಿವಿ ಕೊಡಬೇಕಂತ ಹೇಳಿದರೆ, ಇಲ್ಲಿ ಮಂಗಳೂರಿನ ಹತ್ತಿರದ ಮೂಡಬಿದ್ರೆಯಲ್ಲಿ ಡಾಕ್ಟರ್ ಎಲ್ಸಿ ಸೋನ್ಸ್ ಇದ್ದಾರೆ. ಅವ್ರದ್ದು ಫಾರ್ಮಿಗೆ ಹೆಸರೇ ಅನಾನಸ್ ಫಾರ್ಮ್ ಅಂತೇಳಿ. ಅವರು ನೋಡಿ ಬಹಳ ಇದರಲ್ಲಿ ಆಲೋಚನೆ ಮಾಡಿ ಅವರು ಮಾಡಿದಂಥ ಕೆಲವು ಮೌಲ್ಯವರ್ಧನೆಯ ದಾರಿಗಳನ್ನು ನೋಡಿದರೆ, ಈ ಮೌಲ್ಯವರ್ಧನೆ ಮಾಡುವಂಥದ್ದು ಎಷ್ಟು ಸುಲಭ ಅಂತ. ಅವರ ಫಾರ್ಮಿನ ಮುಖ್ಯ ಉತ್ಪನ್ನ ಅನಾನಸ್. ಆ ಅನಾನಸನ್ನು ಅವರು 100 ಎಕರೆಯಲ್ಲಿ, 1-2 ಎಕರೆಯಲ್ಲ, 100 ಎಕರೆಯಲ್ಲಿ ಬೆಳೀತಾ ಇದ್ದಾರೆ. ಅದನ್ನು ಸರಳ ವಿಧಾನದಿಂದ ಮೌಲ್ಯವರ್ಧನೆ ಮಾಡ್ತಾರೆ. ಅದು ಹೇಗೆ ಅಂತ ಹೇಳಿದರೆ, ಬಳಪದ ಕಲ್ಲು ಅಂತ ನಾವು ಹೇಳ್ತೇವೆ ನೋಡಿ, ಆ ಕಡಪ ಕಲ್ಲು ಅಂತೇಳಿ ಕೂಡ ಹೇಳ್ತೇವೆ. ಆ ಕಡಪ ಕಲ್ಲಿನಿಂದ ಒಂದು ಅವರು ಡ್ರೈಯರ್ ಮಾಡಿಕೊಂಡಿದ್ದಾರೆ ಬಹಳ ಕಡಿಮೆ ವೆಚ್ಚದಲ್ಲಿ. ಅದರ ಸೌದೆಯಿಂದ ಅದನ್ನು ಬಿಸಿ ಮಾಡ್ತಾರೆ. ಅದರಲ್ಲಿ ಅವರು ಅನಾನಸನ್ನು ಬಹಳ ವೈಜ್ಞಾನಿಕವಾಗಿ ಅವರು ಸಂಸ್ಕರಣೆ ಮಾಡ್ತಾ ಇದ್ದಾರೆ. ಸಕ್ಕರೆ ಅಥವಾ ಉಪ್ಪು ಹಾಕಿ ಎರಡೂ ಪ್ರಿಸರ್ವೇಟಿವ್ಗಳನ್ನು ಉಪಯೋಗಿಸಿಕೊಂಡು ಅವರು ದೊಡ್ಡ ಪ್ರಮಾಣದಲ್ಲಿ ಅವರ 100 ಎಕರೆ ಜಮೀನಿನ ಅನಾನಸನ್ನು ಅವರು ಮೌಲ್ಯವರ್ಧನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಹಲಸಿನ ರಸವನ್ನು ಸಮೇತ, ಅನಾನಸ್ನ ರಸವನ್ನು ಸಮೇತ ಅವರು ಪಾಶ್ಚರೈಸ್ ಮಾಡಿ ಗ್ರಾಹಕರಿಗೆ ಮಾರಾಟ ಮಾಡ್ತಾ ಇದ್ದಾರೆ. 200 ml ₹20 ಮಾರ್ತಾರೆ. ಅಲ್ಲಿ ಬಂದವರಿಗೆ ಅವರು ಮಾರಾಟ ಮಾಡೋದಲ್ಲದೆ ಅದನ್ನು ಪ್ಯಾಕ್ ಕೂಡ ಮಾಡಿಕೊಡ್ತಾರೆ. ಅವರು ಹೇಳುವುದೇನಂತ ಹೇಳಿದರೆ, ಇದನ್ನು ನಾವು ಬಿಸಿ ಮಾಡಬೇಕು, ಅದು ಕುದಿಯುವುದಕ್ಕಿಂತ ಸ್ವಲ್ಪ ಮುಂಚೆ ಅಂದರೆ 80°C ಉಷ್ಣತೆ ಆದಾಗ ನಾವು ಆ ಅನಾನಸಿನ ರಸವನ್ನು ಗಾಜಿನ ಬಾಟ್ಲಿಗೆ ಹಾಕಿ ಸೀಲ್ ಮಾಡಿದರೆ ಅದು ತಣಿತಾ ಬಂದ ಹಾಗೆ ಆ ಸೀಲ್ ಮಾಡಿದ ಬಾಟ್ಲಿ ಒಳಗೆ ಒಂದು ನಿರ್ವಾತ ವ್ಯಾಕ್ಯೂಮ್ ಉಂಟಾಗ್ತದೆ. ಅದರಿಂದಾಗಿ ಹೀಗೆ ಪ್ಯಾಶ್ಚರೈಸ್ ಮಾಡಿದಂತಹ ಅನಾನಸಿನ ರಸದ ತಾಳಿಕೆ, ಅದರ ತಾಳಿಕೆ ಒಂದು ವರ್ಷ ಅಂತ ಅವರು ಹೇಳ್ತಾರೆ. ಅಂದರೆ ನಾ ಹಾಗೆ ಸ್ಟಾಕ್ ಮಾಡಿ ಇಟ್ಟುಕೊಂಡು ಅದನ್ನು ನಿಧಾನಕ್ಕೆ ಮಾರಾಟ ಮಾಡಬಹುದು. ಹಲಸು ಮತ್ತು ಮಾವಿನ ಹಣ್ಣು ಹಾಗೂ ಅನಾನಸಿನ ಪಲ್ಪನ್ನು ಅವರು ಫ್ರೀಜ್ ಮಾಡಿ ಒಂದೆರಡು ತಿಂಗಳು ತಾಳಿಕೆ ಮಾಡ್ತಾರೆ. ಹೀಗೆ ನಾವು ಮೌಲ್ಯವರ್ಧನೆ ಮಾಡೋದು ಹೇಗೆ ಅಂತ ನೋಡಿದರೆ ಅದರ ಬಗ್ಗೆ ಪುಸ್ತಕಗಳಿದ್ದಾವೆ. ಉದಾಹರಣೆಗೆ ಶ್ರೀಪಂಡ್ರೆಯವರು ಸುಮಾರು 20 ಕೃಷಿಯ ಫಸಲುಗಳನ್ನು ಆಯ್ದುಕೊಂಡು ಅದರ ಮೌಲ್ಯವರ್ಧನೆ ಮಾಡಿದ ಯಶೋಗಾಥೆಗಳನ್ನು ರೈತರ ಆದಾಯ ವರ್ಧನೆಗೆ ಮೌಲ್ಯವರ್ಧನೆ ಅನ್ನೋ ಪುಸ್ತಕದಲ್ಲಿ ದಾಖಲಾತಿ ಮಾಡಿದ್ದಾರೆ. ಆಮೇಲೆ ಯೂಟ್ಯೂಬಿಗೆ ಹೋದರೆ ಅಂತೂ ರಾಶಿ ರಾಶಿ ವಿಡಿಯೋಗಳಿದ್ದಾವೆ. ಹಾಗಾಗಿ ಮೌಲ್ಯವರ್ಧನೆ ಹೇಗಪ್ಪ ಮಾಡೋದಂತ ಯಾರು ನಿರಾಶರಾಗಬೇಕಾಗಿಲ್ಲ. ಮಾರ್ಗದರ್ಶನ ಖಂಡಿತವಾಗಿ ನೋಡಿ, ಸ್ವಲ್ಪ ಹುಡುಕಾಟ ಮಾಡಿದರೆ ಆಯಿತು, ಗೊತ್ತಾಗ್ತದೆ. ಕೃಷ್ಣರವರೀಗ ಮೂರನೇ ಹಂತಕ್ಕೆ ಬರುವುದಿದ್ರೆ ಇದನ್ನ ಮಾರಾಟ ಮಾಡುವುದು ಹೇಗೆ ಅಂತ ಹೇಳಿ, ಬಹುಶಃ ಸಾಂಪ್ರದಾಯಿಕವಾಗಿ ಒಂದು ಉತ್ಪನ್ನವನ್ನ ಉತ್ಪಾದನೆ ಮಾಡಿದ ನಂತರ ಎಲ್ಲಿ ಮಾರಾಟ ಮಾಡುವುದು ಅಂತ ಯೋಚನೆ ಮಾಡುವುದರ ಮೊದಲು, ಸರಿ, ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು ಆನ್ಲೈನ್ ಮಾರ್ಕೆಟಿಂಗ್ ಎನ್ನುವಂತಹದ್ದು. ಆಮೇಲೆ ನಮ್ಮ ಸ್ನೇಹಿತರಿಗೆ ಮಾತ್ರ ಅಲ್ಲ, ದೂರದಲ್ಲಿರುವಂತಹ ದೂರದ ಪ್ರದೇಶದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಅಥವಾ ಕುಟುಂಬಕ್ಕೂ ಕೂಡ ನಮ್ಮ ಒಂದು ಉತ್ಪನ್ನವನ್ನು ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ, ಈ ಮಾರಾಟದ ವ್ಯವಸ್ಥೆಯನ್ನು ಹೇಗೆ ಸುಧಾರಣೆ ಮಾಡಬಹುದು? ಮುಂಚೆ ಮಾರಾಟ ಮಾಡಬೇಕಂತೇಳಿದರೆ ಅದಕ್ಕೆ ದೊಡ್ಡ ಸಮಾರಂಭಗಳನ್ನು ಮಾಡಿ ಜಾಹೀರಾತು ಕೊಡಬೇಕು, ಅಥವಾ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಡಬೇಕು, ಆಕಾಶವಾಣಿ ಅಥವಾ ಟಿ ವಿ ಚಾನೆಲ್ಗಳಲ್ಲಿ ಜಾಹೀರಾತು ಕೊಡಬೇಕು ಅಂತೇಳಿ ಎಲ್ಲ ಇತ್ತು. ಆದರೆ ಈಗ ಒಂದು ಪೈಸೆ ಖರ್ಚು ಮಾಡದೆ ನಾವು ಮಾರಾಟ ಜಾಣ್ಮೆಯನ್ನು ಉಪಯೋಗಿಸಿಕೊಂಡು ನಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ ಇದೆ. ಕಾಯಂ ಗ್ರಾಹಕಿಗಳ ಒಂದು ತಂಡವನ್ನೇ ನಾವು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಬೇಕಾದದ್ದು ಏನಂತ ಹೇಳಿದರೆ ಒಂದು ಈ ತಂತ್ರಜ್ಞಾನದ ಬಳಕೆ, ಅದು ಎಲ್ಲರ ಹತ್ರವೂ ಇದೆ ಈಗ, ಅಂದರೆ ಕೈಯಲ್ಲಿರುವಂಥ ಮೊಬೈಲ್ ಫೋನ್. ಎರಡನೇದು ಸ್ವಲ್ಪ ಅದಕ್ಕೆ ಸಮಯ ಕೊಡುವಂಥದ್ದು. ಈಗ ನಮ್ಮದೇ ಮಂಗಳೂರಿನಲ್ಲಿ ಸಾವಯವ ಕೃಷಿಕ ಗ್ರಾಹಕ ಬಳಗ ಅಂತ ಮಾಡಿ ನಾವು ಈಗ 9ನೇ ವರ್ಷ ಮುಗಿಸಿ 10ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ನಾವು ಈ 9 ವರ್ಷಗಳಲ್ಲಿಯೂ ಮಾಡಿದ್ದೇನಂತೇಳಿದರೆ ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ತಾ ಹೋದದ್ದು. ನಮ್ಮದು 4 ವಾಟ್ಸಪ್ ಗ್ರೂಪ್ ಇದೆ. ಯಾರೂ ಇವತ್ತು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಬಹುದು. ನೀವು ಅದರಲ್ಲಿ ಯಾವುದೇ ಒಂದು ಸಂದೇಶವನ್ನು ಹಾಕಿದರೆ ಅದು ಎಲ್ಲರಿಗೂ ಮುಟ್ಟುತ್ತದೆ. ನಮ್ಮದು 4 ವಾಟ್ಸಪ್ ಗ್ರೂಪ್ಗಳು ಇರುವ ಕಾರಣ ನಾವು ಯಾವುದೇ ಸಂದೇಶವನ್ನು ಹಾಕಿದರೆ 5 ನಿಮಿಷದೊಳಗೆ, ಪುನಃ ಹೇಳ್ತೀನಿ, 5 ನಿಮಿಷದೊಳಗೆ ಅದು 1,000 ಜನರ ಮೊಬೈಲ್ ಫೋನ್ನಲ್ಲಿ ಹೋಗಿ ಅದು ಕೂತ್ಕೊಳ್ತದೆ. ಅದರಲ್ಲಿ ಎಲ್ಲರೂ ನೋಡ್ತಾರಾ ಅನ್ನುವಂಥ ಪ್ರಶ್ನೆ, ನನ್ನ ಉತ್ತರ ಎಲ್ಲರೂ ನೋಡ್ತಾರೆ. ಯಾಕೆಂದರೆ ಜನರು ಇವತ್ತು ಊಟ ಬೇಕಾದ್ರೆ ಮಾಡದೇ ಇದ್ದಾರೋ ಮೊಬೈಲ್ ಫೋನ್ನಲ್ಲಿ ಬಂದ ಸಂದೇಶಗಳನ್ನು ನೋಡದೇ ಇರುವುದಿಲ್ಲ, ನೋಡ್ತಾರೆ. ನೋಡಿದ ನಂತರ ಅದನ್ನು ಅದರಲ್ಲಿ ಅದು ಅವರು ಆ್ಯಕ್ಟಿವ್ ಆಗುವಂಥದ್ದು, ಆ ಸಂದೇಶವನ್ನು ಓದಿ ಅದು ಖರೀದಿ ಮಾಡಲಿಕ್ಕೆ ಹೋಗುವಂಥವ್ರು ಎಷ್ಟು ಜನ ಅಂತೇಳಿ. ಇದಕ್ಕೂ ನಮ್ಮ ಉದಾಹರಣೆ ಏನಂದರೆ, ಈಗ ಬೆಳಿಗ್ಗೆ ನಾವು ಪ್ರತಿ ಭಾನುವಾರ 6 ಗಂಟೆಗೆ ನಮ್ಮದು ಸಾವಯವ ಸಂತೆ ಅಂತ ಶುರು ಮಾಡ್ತಾ ಇದ್ದೇವೆ ರಸ್ತೆ ಬದಿಯಲ್ಲಿ. 9 ಗಂಟೆಗೆ ಮುಗೀತದೆ. ಅಲ್ಲಿಗೆ ಮಾರಾಟಕ್ಕೆ ತಂದವರದು ಎಲ್ಲವೂ ಮಾರಾಟ ಆಗಿ ಹೋಗಿರ್ತದೆ. ತರಕಾರಿಗಳಂತೂ 1 ಗಂಟೆಯಲ್ಲಿ ಮಾರಾಟ ಆಗಿ ಹೋಗಿರ್ತದೆ. ನಾವು ಶನಿವಾರ ರಾತ್ರಿ 8 ಗಂಟೆಯ ಒಳಗೆ ಇಂತಿಂಥ ಐಟಮ್ಗಳನ್ನು ಇಂತಿಂಥ ರೈತರು ತರ್ತಾ ಇದ್ದಾರೆ, ಅದು ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ಅಥವಾ ಮೌಲ್ಯವರ್ಧಿತ ಉತ್ಪನ್ನಗಳೇ ಇರ್ಬೋದು ಅಂತೇಳಿ ನಾವು ಹಾಕ್ತೇವೆ. ಯಾರ್ಯಾರು ಬೇಕೋ ಅವರಿಗೆ ಅಲ್ಲಿಗೆ ಬಂದು ಅವರು ಖರೀದಿ ಮಾಡೋದು ಅಲ್ಲದೆ, ಇದರ ಒಳಗೆ ಈಗ ಕರೋನಾದ ಸಮಯದಲ್ಲಿ ಇನ್ನೊಂದು ಬೆಳವಣಿಗೆ ಆಗಿದೆ. ನಮ್ಮಲ್ಲಿ ಸುಮಾರು 10 ರೈತರಾದರೂ ಅವರವ್ರದ್ದೇ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರು ಏನು ಮಾಡ್ತಾರೆ, ಅವರಿಗೆ ಒಂದು ಕಾಯಂ ಗಿರಾಕಿಗಳು ಅಂತ ಯಾರಿದ್ದಾರೆ ಅವರಿಂದ ಅವರು ಶನಿವಾರದ ಮುಂಚೆ, ಶುಕ್ರವಾರ ಅಥವಾ ಶನಿವಾರ ಪೂರ್ವಾಹ್ನದಲ್ಲಿ ಅವರು ಆರ್ಡರನ್ನು ಪಡೆದುಕೊಳ್ತಾರೆ ಮತ್ತು ಅದನ್ನೆಲ್ಲ ರೆಡಿ ಮಾಡಿ ಒಂದು ಚೀಲದಲ್ಲಿ ಅಥವಾ ಒಂದು ಬಾಕ್ಸ್ನಲ್ಲಿ ಹಾಕಿ ತರ್ತಾರೆ. ಅಲ್ಲಿ ನೋಡಿ ಒಂದು 2-3 ನಿಮಿಷದಲ್ಲಿ ಮುಗಿದೋಯ್ತು. ಅವ್ರದ್ದೆಲ್ಲ ಹೆಸರು ಬರೆದು ತಂದಿರ್ತಾರೆ, ನಿಮ್ಮ ಆರ್ಡರ್ದು ಎಲ್ಲ ಐಟಮ್ ಇಲ್ಲಿದೆ ಕೊಡಿ ಅಂತೇಳಿ ಕೊಡ್ತಾರೆ, ದುಡ್ಡು ತಗೊಳ್ತಾರೆ. ಈ ಇದು ಬಹಳ ಕ್ರೂಡ್ ಅಂತೇಳಿ ನಮಗೆ ಕಾಣ್ಬೋದು. ಅಂದರೆ ಇದರಲ್ಲಿ ಏನು ಒಂದು ಭಾಳ ಸೊಫಿಸ್ಟಿಕೇಷನ್ ಇಲ್ಲ. ಆಯ್ತಾ, ಅದು ಹೌದು, ನಾವು ಇದಕ್ಕೆ ಆಗಿ ಪ್ರತ್ಯೇಕ ಸಿಬ್ಬಂದಿಯನ್ನು ಇಟ್ಟದ್ದಿಲ್ಲ, ಏನೂ ಇಲ್ಲ. ಆದರೆ ಈಗ ನಾನು ಆಗ ಒಂದು ಉದಾಹರಣೆ ಕೊಟ್ಟೆ ನೋಡಿ, ಯಾವುದದು ನಮ್ಮ ನೆಲ್ಲಿಕಾಯಿಯ ಉತ್ಪನ್ನಗಳು, ಅವರು ಆನ್ಲೈನ್ನಲ್ಲಿ ಅವ್ರದ್ದು 100 to 70 ವ್ಯವಹಾರ ಇವತ್ತು ನಡೀತಾ ಇರೋದು ಆನ್ಲೈನ್ನಲ್ಲಿ. ಒಂದು ವೆಬ್ಸೈಟನ್ನು ಮಾಡಿಕೊಳ್ಬೇಕಾಗ್ತದೆ. ವೆಬ್ಸೈಟ್ ನಿರ್ವಹಣೆಗೆ ವರ್ಷಕ್ಕೆ ಸುಮಾರು 10,000 to 20,000 ಖರ್ಚು ಬರಬಹುದು. ಆದರೆ ವೆಬ್ಸೈಟ್ ಮಾಡಿಕೊಳ್ಳೋದ್ರಿಂದ ಆಗುವಂಥ ಅನುಕೂಲಗಳು ಏನಂತ ಹೇಳಿದರೆ, ಆ ಪಾವತಿಯನ್ನು ಪಡೆದುಕೊಳ್ಳಿಕ್ಕೆ ಮತ್ತು ನಮ್ಮ ಈಗಿನ ಉತ್ಪನ್ನಗಳು ಹಾಗೂ ಹೊಸ ಹೊಸ ಉತ್ಪನ್ನಗಳ ಮಾಹಿತಿಯನ್ನು ಇವರಿಗೆ ಕೊಡಲಿಕ್ಕೆ, ಗ್ರಾಹಕರಿಗೆ ಕೊಡಲಿಕ್ಕೆ, ಹಾಗೂ ಆ ಗ್ರಾಹಕರ ಪ್ರತಿಕ್ರಿಯೆ ಅಂತ ಏನಿದೆ. ಯಾಕೆಂದರೆ ಇವತ್ತು ಆನ್ಲೈನ್ ಮಾರ್ಕೆಟಿಂಗ್ನಲ್ಲಿ ಒಂದು ದೊಡ್ಡ ವಿಷಯ ಏನಂತ ಹೇಳಿದರೆ, ಬೇರೆಯವರು ಏನು ಹೇಳಿದ್ದಾರೆ ಈ ಉತ್ಪನ್ನವನ್ನು ಖರೀದಿ ಮಾಡಿದವರು ಅನ್ನೋದ್ರ ಬಗ್ಗೆ ಜನರಿಗೆ ಒಂದು ಕುತೂಹಲ ಇರ್ತದೆ. ಅಲ್ಲಿ ಕಾಮೆಂಟ್ಸ್ ಅಂತ ಒಂದು ವಿಭಾಗ ಇದ್ದರೆ ಅಲ್ಲಿ ಇನ್ನು ಓದಿಕೊಳ್ತಾರೆ. ಆಯಿತು, ಅದು ಈ ಹೋಮ್ ಸ್ಟೇಗೆ ಬರುವವರಿರಲಿ ಅಥವಾ ಹಲಸಿನ ಉತ್ಪನ್ನಗಳನ್ನು ಖರೀದಿ ಮಾಡುವವರಲ್ಲಿ, ನೆಲ್ಲಿ ಉತ್ಪನ್ನಗಳ ಖರೀದಿ ಮಾಡುವವರಲ್ಲಿ ಅವರು ಬೇರೆಯವರ ಅನುಭವ ಏನು ಅನ್ನೋದನ್ನು ನೋಡಿಕೊಳ್ತಾರೆ. ಅಲ್ಲಿ ಒಳ್ಳೆ ಸಕಾರಾತ್ಮಕವಾದಂಥ ಪಾಸಿಟಿವ್ ಆದಂಥ ಅನುಭವಗಳಿದ್ದರೆ ಅದನ್ನು ಜನ ಖಂಡಿತವಾಗಿ ಅವರು ಖರೀದಿ ಮಾಡಿಯೇ ಮಾಡ್ತಾರೆ. ಹೀಗೆ ಒಂದು ವಾಟ್ಸಪ್ ಗ್ರೂಪ್ಗಳ ಮೂಲಕ ಮಾಡಿಕೊಳ್ಳೋದು ನಮ್ಮದೇ ಅನುಭವ, ನಮಗೆ ಅದಕ್ಕಾಗಿ ಏನು ಹೆಚ್ಚಿಗೆ ಖರ್ಚು ಬಂದಿಲ್ಲ. ಭಾಳ ವ್ಯವಸ್ಥಿತವಾಗಿ 1,000 ಗ್ರಾಹಕರು ಅಂತ ಹೇಳಿದರೆ ಅದೇನು ಸಣ್ಣದಲ್ಲ ಅದು, ಆಯಿತಾ. ಅವರಿಗೆ ಇವತ್ತು ಭಾಳ ಉತ್ತಮ ರೀತಿಯಲ್ಲಿ ಉತ್ಪಾದಕರು ಅಂದರೆ ರೈತರು ಮತ್ತು ಗ್ರಾಹಕರ ನಡುವೆ ಒಂದು ಸೇತು ಬಂಧವಾಗಿ ಇದು ಇದೆ, ಮಧ್ಯೆ ಯಾರೂ ಇಲ್ಲ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂತ ಹೇಳಿದರೆ, ಈ ಆನ್ಲೈನ್ ಮಾರ್ಕೆಟಿಂಗ್ ಮಾಡೋದ್ರಿಂದ ಆಗುವ ಅನುಕೂಲ ಏನಂತ ಹೇಳಿದರೆ, ನಾವು ಈ ಮಧ್ಯವರ್ತಿಗಳು ಅಂತ ಕಳೆದ ಸ್ವಾತಂತ್ರ್ಯ ಬಂದಾಗಲಿಂದಲೂ ದೂರ್ತಾನೇ ಇದ್ದೇವೆ ಹೊರತು ಅವರನ್ನು ನಾವು ಅವರ ನಿಯಂತ್ರಣವನ್ನು ಕಡಿಮೆ ಮಾಡಲಿಕ್ಕೆ ನಾವು ಏನಾದರೂ ಆ್ಯಕ್ಷನ್ ತೆಗೆದುಕೊಂಡದ್ದು ಭಾಳ ಕಡಿಮೆ. ಆದರೆ ಇವತ್ತು ಅದು ಈ ವಾಟ್ಸಪ್ ಹಾಗೂ ಅಂತಹ ಇತರ ಈ ಸಾಮಾಜಿಕ ಮಾಧ್ಯಮಗಳು ಅಂತಹ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾವೆ. ನೇರವಾಗಿ ಉತ್ಪಾದಕನಿಂದ ರೈತ ಅಥವಾ ಕೃಷಿಕನಿಂದ ಅದು ಕಟಾವು ಮಾಡಿದ ಫಸಲು ಇರಲಿ ಅಥವಾ ಮೌಲ್ಯವರ್ಧಿತ ಉತ್ಪನ್ನ ಇರಲಿ ಗ್ರಾಹಕನಿಗೆ ಹೋದರೆ ಅದರಿಂದ ರೈತನಿಗೂ ಲಾಭ ಆಗ್ತದೆ, ಗ್ರಾಹಕನಿಗೂ ಲಾಭ ಆಗ್ತದೆ. ರೈತನಿಗೆ ಅವನಿಗೆ ಸಿಗ್ತಾ ಇದ್ದದ್ದಕ್ಕಿಂತ ಹೆಚ್ಚಿನ ಬೆಲೆ, ಕಡಿಮೆ ಪಕ್ಷ ಇಮ್ಮಡಿ ಬೆಲೆ ಆದಾಯ ಸಿಕ್ಕೇ ಸಿಗ್ತದೆ. ಗ್ರಾಹಕರಿಗೆ ಒಳ್ಳೆಯ ಗುಣಮಟ್ಟದ ಒಂದು ಉತ್ಪನ್ನ ಸಿಗ್ಲಿಕ್ಕೆ ಆಗ್ತದೆ, ಅವರು ಮಾತಾಡ್ಲಿಕ್ಕೆ ಆಗ್ತದೆ. ಯಾಕಂದರೆ ನಾವು ಇವತ್ತು ಯಾವುದೇ ಮಳಿಗೆಗೆ ಹೋಗಿ ಖರೀದಿ ಮಾಡಿದರೆ ಅಲ್ಲಿ ನಾವು ಖರೀದಿ ಮಾಡುವಂಥ ಅದು ಉತ್ಪನ್ನವನ್ನು, ಅದು ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಮೌಲ್ಯವರ್ಧಿತ ಉತ್ಪನ್ನ ಇರ್ಬೋದು, ಅದು ಮಾಡಿದ್ದು ಯಾರು ಅನ್ನುವಂಥ ಮಾಹಿತಿ ಅಲ್ಲಿ ಸಿಗುವಂಥದ್ದು ಭಾಳ ಕಡಿಮೆ. ಯಾರೋ ಬೆಳೆಸಿರ್ತಾರೆ, ಅದನ್ನು ಯಾರೋ ಮೌಲ್ಯವರ್ಧನೆ ಮಾಡಿ ಅದು ಎಷ್ಟೋ ಕೈಗಳನ್ನು ದಾಟಿ ಅದು ಬರುವಾಗ ಬೆಲೆಯೂ ಹೆಚ್ಚಾಗಿರ್ತದೆ ಮತ್ತು ಇದರ ಮೂಲ ಏನು ಅಂತ ಹೇಳಿ ಖಾತ್ರಿ ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಈ ಆನ್ಲೈನ್ ಮಾರ್ಕೆಟಿಂಗ್ನ ಅನುಭವ ಏನು ಇದು ಅನುಕೂಲ ಏನಂತ ಹೇಳಿ, ನೇರ ಕೃಷಿಕನಿಗೆ ನಾವು ಹಿಮಾಹಿತಿಯನ್ನು ಕೊಡಬಹುದು, ನಿಮ್ಮದು ಹೀಗಾಗಿದೆ. ಈಗ ನಮ್ಮಲ್ಲಿಯೇ ಎಷ್ಟೋ ಕೃಷಿಕರು ಅವರು ಕೊಟ್ಟಂತಹ ಅದು ಬಾಳೆಹಣ್ಣು ಇರ್ಬೋದು, ಪಪ್ಪಾಯ ಇರ್ಬೋದು, ಚಿಕ್ಕು ಇರ್ಬೋದು, ಅಥವಾ ಬೇರೆ ಯಾವುದೇ ಧಾನ್ಯಗಳಿರ್ಬೋದು, ಧಾನ್ಯಗಳಲ್ಲಿ ಗುಗ್ಗುರಾಯಿತು ಅಥವಾ ಹಣ್ಣುಗಳು ಕೊಳೆತು ಹೋಯ್ತು ಅಂತ ಹೇಳಿದರೆ ಅವರು ಅದನ್ನು ಬದಲಾಯಿಸಿ ಕೊಡ್ತಾರೆ. ಅದಕ್ಕೇನು ಪುನಃ ಇದು ಸರಿ ನೋಡಿ, ಇಂಥದ್ದು ಸಾಧ್ಯ ಇರೋದು ಆನ್ಲೈನ್ ಮಾರ್ಕೆಟಿಂಗ್ನಲ್ಲಿ ಮಾತ್ರ. ಹಾಗಾಗಿ ಆನ್ಲೈನ್ ಮಾರ್ಕೆಟಿಂಗ್ ಒಂದು ಭಾಳ ಅದ್ಭುತವಾದಂಥ ಒಂದು ಪರಿಹಾರವನ್ನು ಒದಗಿಸಿದೆ ಕೃಷಿಕರಿಗೆ ಮಧ್ಯವರ್ತಿಗಳನ್ನು ದೂರ ಮಾಡಲಿಕ್ಕೆ, ಮತ್ತು ಅದಕ್ಕೆ ದೊಡ್ಡ ಖರ್ಚು ಅಂತೇಳಿ ಏನು ಬರುವುದಿಲ್ಲ. ಆದರೆ ದೊಡ್ಡ ಮಟ್ಟದಲ್ಲಿ ತಮ್ಮ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಹೊರಡುವವರು ತಮ್ಮದೇ ವೆಬ್ಸೈಟನ್ನು ಮಾಡಿಕೊಂಡು ಮತ್ತು ಅವರಿಗೆ ಪೇಮೆಂಟ್ ಪಡೆದುಕೊಳ್ಳಲಿಕ್ಕೆ, ಪಾವತಿಯನ್ನು ಪಡೆದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡರೆ ಅದರಷ್ಟು ಒಂದು ಸುರಕ್ಷಿತವಾದ ಮತ್ತು ಒಂದು ಅನುಕೂಲವಾದಂಥ ವ್ಯವಸ್ಥೆ ಯಾವುದೂ ಇರುವುದಿಲ್ಲ, ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ. ಮಧ್ಯವರ್ತಿಗಳ ಕಾಟ ಅಂತೂ ಅಲ್ಲಿ ಇರುವುದೇ ಇಲ್ಲ. ಇದನ್ನು ಹೆಚ್ಚೆಚ್ಚು ರೈತರು ಉಪಯೋಗಿಸಲಿಕ್ಕೆ ಕಲಿಬೇಕು. ರೈತರು ಎಷ್ಟೋ ವಿಷಯಗಳನ್ನು ಕಲ್ತಿದ್ದಾರೆ. ಈಗ ಡ್ರೋನ್ ಮೂಲಕ ಬೆಳೆಗಳಿಗೆ ಸಿಂಪರಣೆ ಮಾಡುವಂಥದ್ದು ಹಂತಕ್ಕೆ ಎಷ್ಟೋ ರೈತರಿಗೆ ಬಂದಿದೆ. ಹಾಗೆ ಇದನ್ನು ಸಮೇತ ಕಲಿತುಕೊಂಡ್ರೆ ಮಾರಾಟದಲ್ಲಿ ಭಾಳ ಅನುಕೂಲ ಆಗಲಿಕ್ಕೆ ಸಾಧ್ಯ ಇದೆ. ಇದು ಒಂದು ರೀತಿಯ ಜಾಣ್ಮೆ ಅಷ್ಟೇ. ನಮಗೆ ತಂತ್ರಜ್ಞಾನ ಕಷ್ಟ ಅಂತ ಹೇಳುವ ಬದಲು ಅದನ್ನು ನನ್ನ ಅನುಕೂಲಕ್ಕೆ ಹೇಗೆ ಬಳಸಿಕೊಳ್ಳಬಹುದು ಅನ್ನುವಂಥ ಒಂದು ಹೆಜ್ಜೆಯನ್ನು ಇಡುವಂಥದ್ದು, ಅದರಿಂದಾಗಿ ಆಗುವಂಥ ಎಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳುವಂಥದ್ದು. ಬಹಳ ಸಂತೋಷ ಅಡ್ಡೂರು ಕೃಷ್ಣರಾವ್ ಅವರೇ. ರೈತರ ಆದಾಯ ವೃದ್ಧಿಗೆ ಹಲವು ದಾರಿಗಳು, ಅದರಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು ಬಹು ಬೆಳೆ ಪದ್ಧತಿಯನ್ನು ಅನುಸರಿಸುವಂತಹದ್ದು, ಜೊತೆಗೆ ಕೃಷಿ ಉತ್ಪನ್ನಗಳನ್ನು ನೇರವಾಗಿ ಮಾರಾಟ ಮಾಡುವುದರ ಬದಲಿಗೆ ಒಂದಷ್ಟು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡುವಂತಹದ್ದು, ಮತ್ತು ಮಾರುಕಟ್ಟೆಯ ಜಾಣ್ಮೆಯನ್ನು ಅಳವಡಿಸಿಕೊಳ್ಳುವಂತಹದ್ದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೈತರ ಆದಾಯ ವೃದ್ಧಿಗೆ ಹಲವು ದಾರಿಗಳು ಈ ಕುರಿತು ಮಂಗಳೂರಿನ ನಿವೃತ್ತ ಬ್ಯಾಂಕ್ ಅಧಿಕಾರಿ ಹಾಗೂ ಕೃಷಿಕ ಅಡ್ಡೂರು ಕೃಷ್ಣರಾವ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕ್ತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 47,000 53,000, ಹೊಸ ಅಡಿಕೆ ಕ್ವಿಂಟಾಲಿಗೆ 38,000 45,000, ಕೋಕಾ ಕ್ವಿಂಟಾಲಿಗೆ 25,000 34,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 ರಿಂದ 11,000, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 ರಿಂದ 20,000, 2ನೇ ವರ್ಗ 1,000ಕ್ಕೆ 10,000 ರಿಂದ 15,000, ಕಟ್ಟಸಾಂಬ ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,200 ರಿಂದ 2,800, ಕಟ್ಟಸಾಂಬಾರ್ ಕ್ವಿಂಟಾಲಿಗೆ 2,200 ರಿಂದ 2,950, IR8 ಕ್ವಿಂಟಾಲಿಗೆ 2,550 ರಿಂದ 2,850, ಭತ್ತ ಆಮದು ಕ್ವಿಂಟಾಲಿಗೆ 1,700 ರಿಂದ 1,800, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 3,900 ರಿಂದ 4,000, ಕೆಂಪು ಕ್ವಿಂಟಾಲಿಗೆ 3,700 ರಿಂದ 3,800, ಕಪ್ಪು ಕ್ವಿಂಟಾಲಿಗೆ 3,900 ರಿಂದ 4,000, ಮೆಣಸು ಆಮದು ಕ್ವಿಂಟಾಲಿಗೆ 14,500 ರಿಂದ 19,000, ಕಾಳು ಮೆಣಸು ಕ್ವಿಂಟಾಲಿಗೆ 46,000 ರಿಂದ 51,000, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 10,000 ರಿಂದ 12,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 2,600 ರಿಂದ 3,200, ಕದಳಿ ಸ್ಥಳೀಯ ಕ್ವಿಂಟಾಲಿಗೆ 4,000 ರಿಂದ 4,500, ಗಾಳಿ ಕ್ವಿಂಟಾಲಿಗೆ 2,200 ರಿಂದ 2,600, ನೇಂದ್ರ ಕ್ವಿಂಟಾಲಿಗೆ 4,800 ರಿಂದ 6,000. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಕೇಳಿ ಒಂದು ಭಾವಗೀತೆ. ಎಸ್ವಿ ಪರಮೇಶ್ವರ ಭಟ್ಟರ ರಚನೆ, ಗಾಯಕರು ಕಸ್ತೂರಿ ಶಂಕರ್ ಹಾಗೂ ಬಿಕೆ ಸುಮಿತ್ರ. ಈ ಊರ ಬಿಟ್ಟೆಲ್ಲಿ ಹೋಗಿದ್ದೆ, ಹಾಗೆ